ಹಾಗಾದ್ರೆ ಹೇಗೆ ಮಾಡ್ಬೋದು, ಅಥವಾ ಅಟ್ಲೀಸ್ಟ್ ನಾವು ರೈತರಾಗಿ ನಾವು ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಯಾವ್ದಾದ್ರೂ ಸ್ಟೆಪ್ಸ್ ಗಳನ್ನ ತಗೊಳ್ಬಹುದು ಅನ್ಲಿಕ್ಕೆ. ಸೊ ಇದು ಹವಾಮಾನ ಬದಲಾವಣೆ ಅನ್ನೋದು ಈಗ ಅತಿ ದೊಡ್ಡ ಪದ ಆಗ್ಬಿಟ್ಟಿದೆ ಈಗ. ಸೊ ಹವಾಮಾನ ಬದಲಾವಣೆ ನಾವು ಇದು ಒಂದು ಎರಡು ವರ್ಷದಿಂದ ಆಗಿರ್ತಕ್ಕಂಥದ್ದಲ್ಲ, ಇದು ದೀರ್ಘಾವಧಿಯಿಂದ ಆಗಿ ಅಂದ್ರೆ ನಮ್ಗೆ ಯಾವಾಗ ಕಾರ್ಖಾನೆಗಳು ಇಂಡಸ್ಟ್ರಿಯಲೈಸೇಷನ್ ಅಂತ ಏನು ಕರಿತೀವಿ, ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇರ್ಬೋದು, ಅದಕ್ಕೂ ಮುಂಚೆನೆ ಇರ್ಬೋದು. ಸೊ ಕಾರ್ಖಾನೆಗಳು ಅತಿ ಹೆಚ್ಚು ನಮಗೆ ಸ್ಥಾಪನೆ ಆದ ನಂತರ ಸೊ ವಾತಾವರಣಕ್ಕೆ ನಾವು ಅತಿ ಹೆಚ್ಚು ಅನಿಲಗಳನ್ನು ಹೊರಸೂಸ್ತಾ ಇದ್ದೇವೆ. ಬರೀ ಕಾರ್ಖಾನೆಗಳಿಂದ ಅಂತ ಅಂತ ಜೊತೆಗೆ ನಾವು ಉಷ್ಣ ವಿದ್ಯುತ್ ಸ್ಥಾವರಗಳು ಅಲ್ಲೂ ಕೂಡ ಅಷ್ಟೇ, ಕಲ್ಲಿದ್ದಲನ್ನು ನಾವು ಸುಡೋದ್ರಿಂದ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಿದ್ದೀವಿ. ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ವೆಹಿಕಲ್ಗಳು ಅತಿ ಹೆಚ್ಚು ಆಗ್ಬಿಟ್ಟಿದೆ. ಸೊ ಈಗ ಈ ವೆಹಿಕಲ್ಗಳು ವಾತಾವರಣಕ್ಕೆ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡ್ತದೆ, ಜೊತೆಗೆ ನೈಟ್ರಸ್ ಆಕ್ಸೈಡ್ ಅನ್ನು ಹೊರಗಡೆ ಸೂಸ್ತದೆ. ಸೊ ಇವೆಲ್ಲವುಗಳು ವಾತಾವರಣಕ್ಕೆ ಸೇರೋದ್ರಿಂದ ಸೊ ನಮಗೆ ಈ ಹವಾಮಾನ ಬದಲಾವಣೆ ಅನ್ನೋದು ಅತಿ ಹೆಚ್ಚು ನಾವು ಕೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಸೊ ಹವಾಮಾನ ಬದಲಾವಣೆಯಿಂದ ತುಂಬಾ ನಮಗೆ ಪರಿಣಾಮಗಳನ್ನು ನಾವು ನೋಡ್ತಿದ್ದೇವೆ, ಕೇಳ್ತಿದ್ದೇವೆ, ಅನುಭವಿಸ್ತಾನೆ ಇದ್ದೇವೆ. ಸೊ ಹಾಗಾದ್ರೆ ಹವಾಮಾನ ಬದಲಾವಣೆ ತಡೆಗಟ್ಟಬಹುದಾ, ಎಷ್ಟರ ಮಟ್ಟ ತಡೆಗಟ್ಟಬಹುದು? ಸೊ ಹವಾಮಾನ ಬದಲಾವಣೆ ತಡೆಗಟ್ಟಲಿಕ್ಕೆ ನಾವು ಪ್ರಮುಖವಾಗಿ ಈಗ ಸೋಲಾರ್ ಎನರ್ಜಿ ಉಪಯೋಗ ಮಾಡೋದು, ಸೂರ್ಯನ ಬೆಳಕನ್ನ ಅತಿ ಹೆಚ್ಚು ಉಪಯೋಗ ಮಾಡೋದ್ರಿಂದ ಸೊ ನಮಗೆ ಈ ಉಷ್ಣ ವಿದ್ಯುತ್ ಸ್ಥಾವರಗಳ ಬಳಕೆಯನ್ನು ಕಡಿಮೆ ಮಾಡಬಹುದು. ಅಲ್ಲಿ ಕಡಿಮೆ ಮಾಡಿದ್ರೆ ನಾವು ಸುಮಾರಷ್ಟು ನಾವು ಹೊರಗೆ ವಾತಾವರಣಕ್ಕೆ ಸೇರಿಸತಕ್ಕಂಥ ಇಂಗಾಲವನ್ನು ಕಡಿಮೆ ಮಾಡಬಹುದಾಗಿದೆ. ಈ ಸೋಲಾರ್ ಈಗ ಇತ್ತೀಚೆಗೆ ಎಲ್ಲರೂ ಕೇಳ್ತಾ ಇದ್ದಾರೆ, ಈಗ ಇವಿ ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಬರ್ತಾ ಇದ್ದಾವೆ. ಸೊ ಅದು ನಮಗೆ ಅತಿ ಹೆಚ್ಚು ಉತ್ತೇಜನಗೊಂಡು ಅತಿ ಹೆಚ್ಚು ವೆಹಿಕಲ್ ಉಪಯೋಗ ಮಾಡೋದ್ರಿಂದ ನಾವು ಅದೊಂದು ಪಾರ್ಟ್ ಆಗಿ ನಾವು ಕಂಟ್ರೋಲ್ ಮಾಡಬಹುದು. ಜೊತೆಗೆ ಇಂಡಸ್ಟ್ರಿಗಳನ್ನು ನಾವು ಕಂಪ್ಲೀಟ್ ಆಗಿ ನಾವು ನಿಲ್ಲಿಸಲಿಕ್ಕಾಗಲ್ಲ, ಯಾಕಂತಂದ್ರೆ ದೇಶ ಉದ್ದಾರ ಆಗಬೇಕು, ನಾವು ಬೆಳವಣಿಗೆ ಹೊಂದಬೇಕು ಅಂತಂದ್ರೆ ಇಂಡಸ್ಟ್ರಿಗಳು ಇರುತ್ತೆ. ಸೊ ಅಲ್ಲೂ ಕೂಡ ಹೊರಸೂಸ್ತಕ್ಕಂಥ ಅನಿಲಗಳನ್ನು ನಾವು ಫಿಲ್ಟರ್ ಮಾಡಿ ವಾತಾವರಣಕ್ಕೆ ಸೇರಿಸುವ ಒಂದು ಮಾಡಬಹುದಾಗಿದೆ. ಜೊತೆಗೆ ಈ ವೆಹಿಕಲ್ಗಳನ್ನು ಇಂಡಿವಿಜುವಲ್ ಎಲ್ಲರೂ ಉಪಯೋಗ ಮಾಡೋದಕ್ಕಿಂತ ಈ ಸಮೂಹ ವೆಹಿಕಲ್ಗಳಂತ ಏನು ಕರೀತಾರೆ, ಸಾರಿಗೆ ವ್ಯವಸ್ಥೆ, ಅದನ್ನು ನಾವು ಉತ್ತೇಜನ ಮಾಡೋದ್ರಿಂದ ಸ್ವಲ್ಪ ಈ ಅನಿಲಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಈ ಜೊತೆಗೆ ಈ ಕೃಷಿಯಿಂದನೂ ಕೂಡ ವಾತಾವರಣಕ್ಕೆ ನಾವು ತುಂಬ ಅನಿಲಗಳನ್ನು ಹೊರಸೂಸ್ತಾ ಇದ್ದೇವೆ. ಸೊ ಅದರ ಪ್ರಮುಖವಾಗಿ ಅತಿ ಹೆಚ್ಚು ನಾವು ಸಾರ್ವಜನಿಕ ಉಪಯೋಗ ಮಾಡೋದ್ರಿಂದ ನೈಟ್ರಸ್ ಆಕ್ಸೈಡ್ ಆಗಿ ಅದು ವಾತಾವರಣಕ್ಕೆ ಸೇರಿದೆ. ಸೊ ಸಾರ್ವಜನಿಕವನ್ನು ಉಪಯೋಗ ಮಾಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ಸೊ ಇಂಟಿಗ್ರೇಟೆಡ್ ಆಗಿ ಸಾರ್ವಜನಿಕ ಕೆಮಿಕಲ್ ಫರ್ಟಿಲೈಸರ್ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡೋದು, ಆಮೇಲೆ ಸರಿಯಾದ ಟೈಮಿಗೆ ಹಾಕೋದು, ಸರಿಯಾದ ಪ್ಲೇಸಿಗೆ ನಾವು ಗೊಬ್ಬರ ಹಾಕಿ ವೇಸ್ಟ್ ಆಗ್ತಕ್ಕಂಥದ್ದನ್ನು ನಾವು ತಡೆಗಟ್ಟಬಹುದಾಗಿದೆ. ಜೊತೆಗೆ ನಾಟಿ ಭತ್ತ ಆಲ್ಮೋಸ್ಟ್ ಕಡಿಮೆ ಇದೆ, ಎಲ್ಲೆಲ್ಲೂ ನಾವು ಚಾನಲ್ ಏರಿಯಾ ಅಂತ ಏನು ಕರಿತೀವಿ, ಕೆನಾಲ್ ಏರಿಯಾ ಅಂತ ಕರಿತೀವಿ, ಅಲ್ಲಿ ಮಾತ್ರ ಇನ್ನೂ ಇದೆ. ಅಲ್ಲಿ ನಾವು ನಾಟಿ ಭತ್ತ ಮಾಡೋದಕ್ಕಿಂತ ಬೇರೆ ಪದ್ಧತಿಗಳು ಇದಾವೆ, ಈಗ ಶ್ರೀ ಮೆಥಡ್ ಅಂತ ಇದೆ. ಅದ್ರ ಜೊತೆಗೆ ಮೊದಲು ಮಾಡ್ತಕ್ಕಂಥ ಕೂರಿಗೆ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಭತ್ತ ಬೆಳೆಯೋ ಪದ್ಧತಿ ಇದೆ. ಆಮೇಲೆ ಡೈರೆಕ್ಟ್ ಸೀಡೆಡ್ ಅಂತ ನೇರ ಬಿತ್ತನೆ ಮಾಡೋದ್ರಿಂದ ನಾವಲ್ಲಿ ಯಾವುದೇ ರೀತಿ ನೀರನ್ನು ನಿಲ್ಲಿಸೋದಿಲ್ಲ. ಸೊ ಯಾವಾಗ ನೀರು ಅವಶ್ಯಕತೆ ಇದೆ, ತೇವಾಂಶದ ಅವಶ್ಯಕತೆ, ಅವಾಗ ಮಾತ್ರ ನೀರು ಕೊಡೋದ್ರಿಂದ ಈ ಮೀಥೇನ್ನು ಉತ್ಪಾದನೆ ಮಾಡ್ತಕ್ಕಂಥ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆಗಳನ್ನು ನಾವು ಕಡಿಮೆ ಮಾಡೋದ್ರಿಂದ ಸೊ ವಾತಾವರಣಕ್ಕೆ ಮೀಥೇನ್ ಸೇರೋದನ್ನು ನಾವು ಕಡಿಮೆ ಮಾಡೋದು. ಸೊ ಅದ್ರ ಜೊತೆಗೆ ನಾವು ಈ ಬೆಳೆ ಕಟಾವಿನ ನಂತರ ಅತಿ ಹೆಚ್ಚು ನಾವು ಈ ಸುಡೋದನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ರೈತರಿಗೆ ಏನಪ್ಪಾ ಅಂತಂದ್ರೆ ಬೇಗ ಭೂಮಿ ಕ್ಲೀನ್ ಆಗಬೇಕು ಅನ್ನೋ ಉದ್ದೇಶದಿಂದ, ಆದ್ರೆ ನಾವು ಸುಡೋದ್ರಿಂದ ವಾತಾವರಣಕ್ಕೆ ಇಂಗಾಲ ಸೇರಿಸಿದ ಹೊರತು ಭೂಮಿಗೆ ಅದರಿಂದ ಯಾವುದೇ ರೀತಿಯ ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ ಈ ಸುಡತಕ್ಕಂಥ ತ್ಯಾಜ್ಯಗಳನ್ನ ನಿಯಂತ್ರಿಸಿ ಅದನ್ನ ಮಣ್ಣಿನಲ್ಲೇ ಸೇರಿಸೋದ್ರಿಂದ ಸೊ ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲವನ್ನು ನಾವು ಭೂಮಿಗೆ ಸೇರಿಸ್ದಂಗಾಗುತ್ತೆ. ಸೊ ಅದನ್ನು ನಾವು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಸೊ ಈ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಮಾಡೋದ್ರಿಂದ ಭೂಮಿಯಲ್ಲಿ ಈ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆದಾಗ ನಮಗೆ ಬೇಕಾಗಿರ್ತಕ್ಕಂಥ ಈ ಪೋಷಕಾಂಶಗಳು ಕೂಡ ಅವು ಲಭ್ಯ ಆಗುವ ಥರ ಆಗಿ ಅವು ಮಾಡ್ತೇವೆ. ಅದರಿಂದ ಯಾವುದೇ ರೀತಿ ತ್ಯಾಜ್ಯವನ್ನು ಸುಡದೆ ಭೂಮಿಗೆ ಸೇರಿಸಬೇಕಾಗುತ್ತೆ. ಸೊ ಇದಿಷ್ಟು ಹವಾಮಾನ ಬದಲಾವಣೆಯನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ತಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ತುಂಬ ಮಾಹಿತಿ ಬೇಕಂತಂದರೆ ಮೊಬೈಲ್ ಸಂಖ್ಯೆ 97 42 02 46 76. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ, ಈರುಳ್ಳಿ ಮತ್ತು ಅಡಿಕೆಯಲ್ಲಿ ಬರುವ ಪ್ರಮುಖ ರೋಗಗಳು ಹಾಗೂ ಹತೋಟಿ ಕ್ರಮಗಳು, ಈ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಡಿ ಏಕಬೋಟೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಂಧುವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ರೈತ ಬಂಧುವರೇ, ಇವತ್ತು ನಾವು ಈರುಳ್ಳಿ ಮತ್ತು ಅಡಿಕೆಯಲ್ಲಿ ಬರುವ ಪ್ರಮುಖ ರೋಗಗಳು ಮತ್ತು ಅವುಗಳನ್ನು ಹೇಗೆ ಹತೋಟಿ ಮಾಡಬೇಕು, ಅಂದರೆ ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಈ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರ್ ಫಾರ್ಮ್ನ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಸುರೇಶ್ ಏಕ್ಬೋಟೆ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈರುಳ್ಳಿ ಮತ್ತು ಅಡಿಕೆ ನಮ್ಮ ಭಾಗದ ಬಹಳ ಪ್ರಮುಖ ಬೆಳೆಗಳು, ಇವತ್ತು ತಾವು ಈರುಳ್ಳಿಯಲ್ಲಿ ಮತ್ತು ಅಡಿಕೆಯಲ್ಲಿ ಯಾವ್ಯಾವ ರೀತಿಯ ರೋಗಗಳು, ಅದರಲ್ಲಿ ಪ್ರಮುಖವಾದ ರೋಗಗಳು ಬರ್ತವೆ ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈಗ ಮೊದಲಿಗೆ ಈರುಳ್ಳಿಯಲ್ಲಿ ಬರುವ ಪ್ರಮುಖ ರೋಗಗಳು ಯಾವ್ಯಾವು? ಈಗ ಇತ್ತೀಚಿನ ದಿನಗಳಲ್ಲಿ ಈರುಳ್ಳಿ ಬೆಳೆಗೆ ಬರುವಂತಹ ರೋಗಗಳು ಪ್ರಮುಖವಾಗಿ ಅಂತಂತಂದರೆ ಕೇದಿಗೆ ರೋಗ, ಇನ್ನು ಎಲೆ ಮೆಚ್ಚೆ ರೋಗ ಅಂತಂದರೆ ನೇರಳೆ ಎಲೆ ಮೆಚ್ಚೆ ರೋಗ ಅಂತ ನಾವು ಕರಿತೀವಿ. ಅದೇ ಥರನೇ ಬುಡಕೊಳೆ ರೋಗ ಅಂತೇಳಿ ಪ್ರಮುಖವಾಗಿ ಈ ಮೂರು ಸಹ ಈರುಳ್ಳಿ ಬೆಳೆಯಲ್ಲಿ ಬರುವಂಥ ಪ್ರಮುಖವಾದಂಥ ರೋಗಗಳು. ಇನ್ನು ಬುಡಕೊಳೆ ರೋಗದಲ್ಲಿ ಎರಡು ವಿಧ ಇದೆ, ಒಂದು ಶಿಲೀಂಧ್ರದಿಂದ ಬರುವಂಥ ಬುಡಕೊಳೆ ರೋಗ, ಇನ್ನೊಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ಬುಡಕೊಳೆ ರೋಗ. ಸರ್, ಈ ರೋಗಗಳು ಬರಲಿಕ್ಕೆ ಏನಾದರೂ ಕಾರಣ ಇದೆಯಾ? ಈಗ ಪ್ರಮುಖವಾಗಿ ಹೇಳಬೇಕು ಅಂದರೆ ನೇರಳೆ ಎಲೆ ಮಚ್ಚ ರೋಗ ಇದು ಶಿಲೀಂಧ್ರದಿಂದ ಬರುತ್ತೆ. ಆಲ್ಟರ್ನೇರಿಯಾ ಆಲ್ಟರ್ನೇರಿಯಾ ಅನ್ನುವಂಥದ್ದು ಶಿಲೀಂಧ್ರದಿಂದ ಬರುವಂಥ ನೇರಳೆ ಮಚ್ಚೆ ರೋಗ. ಇದೇನಪ್ಪ ಅಂತಂತಂದರೆ ಭೂಮಿಯಲ್ಲಿಯೇ ನಾವು ಏನು ಈರುಳ್ಳಿ ಬೆಳೆದಿರ್ತೀವಿ ಅದರ ಜೊತೆನೇ ಉಳ್ಕೊಂಡಿರ್ತದೆ. ಅದು ಯಾವಾಗ ನಮಗೆ ವಾತಾವರಣದಲ್ಲಿ ಒಳ್ಳೆಯ ವಾತಾವರಣ, ಅದು ಶಿಲೀಂಧ್ರಕ್ಕೆ ಬೆಳವಣಿಗೆ ಆಗುವಂಥ ವಾತಾವರಣ ಸಿಗುತ್ತೆ ಆ ಸಮಯದಲ್ಲಿ ರೋಗದ ಲಕ್ಷಣಗಳನ್ನು ಕಾಣ್ಬೋದಾಗಿದೆ. ಈಗ ಪ್ರಥಮವಾಗಿ ರೋಗದ ಲಕ್ಷಣಗಳು ಏನಪ್ಪ ಅಂತಂತಂದರೆ ನಾವು ಎಲ್ಲಿ ಈ ರೋಗದ ಲಕ್ಷಣಗಳನ್ನು ಯಾವಾಗ ಕಂಡುಬರ್ತದೆ, ಆಲ್ರೆಡಿ 10-12 ದಿವಸಗಳು ಆಗೋಗ್ಬಿಟ್ಟಿರ್ತದೆ. ಅಂದರೆ ಈ ಶಿಲೀಂಧ್ರ ಇನ್ಫೆಕ್ಷನ್ ಆಗಿ 10-12 ದಿವಸಗಳು ಆಗೋಗಿರ್ತದೆ, ಆದಮೇಲೆ ನಮಗೆ ಈ ಲಕ್ಷಣಗಳು ಕಂಡುಬರ್ತದೆ. ಸೊ ಈ ಲಕ್ಷಣಗಳು ಹೇಗಿರ್ತದಪ್ಪ ಅಂತಂದರೆ ಪ್ರಮುಖವಾಗಿ ನೇರವಾಗಿ ಈ ಶಿಲೀಂಧ್ರ ಏನು ಈರುಳ್ಳಿಯಲ್ಲಿ ತನ್ನಷ್ಟಕ್ಕೆ ತಾನೇ ಹೊಕ್ಕೋರೋದಿಲ್ಲ. ಈ ರಸ ಹೀರುವಂತಹ ಕೀಟಗಳಾದಂಥ ಥ್ರಿಪ್ಸ್ ನುಸಿ ಇರ್ಬೋದು ಅಥವಾ ಜೇಡರ ಇರ್ಬೋದು ಅಥವಾ ನಾವು ಎಫಿಡ್ಸ್ ಅಂತೇನು ಕರಿತೀವಿ, ಇವು ರಸ ಇರುವ ಸಮಯದಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಟೈಪು ಮಾಡಿರ್ತದೆ. ಅದರಿಂದ ಸ್ವಲ್ಪ ಎಲೆಗಳ ಮೇಲೆ ನಾವೇನು ಕರಿತೀವಿ ಈರುಳ್ಳಿಯ ಎಲೆಗಳು ಅಂತೇಳಿ ಅದರ ಮೇಲೆ ಒಂದು ಸ್ವಲ್ಪ ಗೀಚದಾಗ ಆಗಿರ್ತದೆ. ಅಂಥ ಗೀಚದ ಅಂತಂದರೆ ಓಪನ್ ಆದಂಗೆ ಆಗಿರ್ತದೆ. ಅಂಥ ಓಪನ್ ಆಗಿರುವಂತಹ ಏನು ರಸ ಇರುವಂಥ ಕೀಟಗಳು ಓಪನ್ ಮಾಡಿರ್ತವೆ, ಅದರ ಮುಖಾಂತರ ಈ ಆಲ್ಟರ್ನೇರಿಯಾ ಅನ್ನುವಂಥ ಒಂದು ಏನು ಶಿಲೀಂಧ್ರ ಎಂಟ್ರಿ ಆಗಿಬಿಟ್ಟು ಅಲ್ಲಿ ತಾನು ಎಸ್ಟಾಬ್ಲಿಷ್ ಆಗಿ ಅದೇನಪ್ಪ ಅಂತಂದರೆ ಲಕ್ಷಣಗಳನ್ನು ಉತ್ಪಾದನೆ ಮಾಡ್ತದೆ. ಸೊ ಮೊದಲಿಗೆ ಏನಂತಂತಂದರೆ ನಮಗೆ ಪಿಂಡಲ್ ಶೇಪ್ ಅಂತ ಹೇಳ್ತೀವಿ ಅಥವಾ ಕಣ್ಣಿನ ಆಕಾರದಿರುವಂತಹ ಒಂದು ಮಚ್ಚೆಗಳನ್ನು ಕಾಣ್ತವೆ. ಅಂಥ ಮಚ್ಚೆಗಳ ಮೇಲೆ ಕಪ್ಪನೇ ಆದಂಥ ಶಿಲೀಂಧ್ರದ ಅವಕಗಳನ್ನು ನಾವು ಕಾಣ್ತವೆ. ಹೀಗೆ ಒಂದಕ್ಕೊಂದು ಉದ್ದನೆಯ ಜಾಯಿಂಟ್ ಆಗಿಬಿಟ್ಟು ಕಮ್ಮಣ ಎಲ್ಲವೂ ಸಂಪೂರ್ಣವಾಗಿ ಅದು ಏನಪ್ಪ ಅಂತಂದರೆ ಎಲೆಗಳು ಸಂಪೂರ್ಣವಾಗಿ ಒಣಗಿ ಹಾಳಾಗೋದನ್ನು ನಾವು ಕಾಣ್ತೇವೆ. ಇದು ವಿಶೇಷವಾಗಿ ಆಗಸ್ಟ್ ಕೊನೆಯ ವಾರದಿಂದ ಸೆಪ್ಟೆಂಬರ್ ತಿಂಗಳ ಸಂಪೂರ್ಣವಾಗಿ ಈ ಒಂದು ಶಿಲೀಂಧ್ರದ ಏನು ಲಕ್ಷಣಗಳನ್ನು ನಾವು ಕಾಣ್ಬೋದಾಗಿದೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗೋದ್ರಿಂದ ಈರುಳ್ಳಿಯ ಗಾತ್ರ ಸೈಜ್ ಇರುತ್ತೆ ಅಂತ ಹೇಳ್ತೀವಲ್ಲ ನಾವು, ಗಾತ್ರ ಮತ್ತು ಕ್ವಾಲಿಟಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಿಂದ ನಾವು ಈ ಒಂದು ರೋಗದ ಬಗ್ಗೆ ತುಂಬಾ ಪ್ರಾರಂಭಿಕ ಹಂತದಲ್ಲೇ ನಾವು ಅದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಅದು ನಿರ್ವಹಣೆ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಸರಿ, ಈ ಒಂದು ರೋಗಗಳನ್ನು ತಾವು ಹೇಳಿದರೆ ನೇರಳೆ ಎಲೆ ಮಚ್ಚೆ ರೋಗ ಮತ್ತು ಬುಡಕಳೆ ರೋಗ ಮತ್ತು ಕೇದಿಕೆ ರೋಗ, ಈ ನೇರಳೆ ಎಲೆ ಮಚ್ಚೆ ರೋಗ ಅಂತ ತಾವು ಏನು ಹೇಳಿದ್ರೆ ಅದರ ಒಂದು ಲಕ್ಷಣಗಳು ಹೀಗಿರುತ್ತೆ ಅಂತಂತೇಳಿ, ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ನಮ್ಮ ರೈತರು? ಈಗ ನಾನಾಗಲೇ ಈ ನೇರಳೆ ಎಲೆ ಮಚ್ಚೆ ರೋಗದ ಲಕ್ಷಣಗಳು ನಮಗೆ ಯಾವಾಗ ಅಂತಂದರೆ ಆಗಸ್ಟ್ ಕೊನೆಯ ವಾರದಿಂದ ಸೆಪ್ಟೆಂಬರ್ ತಿಂಗಳು ಸಂಪೂರ್ಣವಾಗಿರುತ್ತೆ. ಯಾಕೆಂತಂದರೆ ಈ ಸಮಯದಲ್ಲಿ ಪ್ರಾಶಸ್ತವಾಗಿರ್ತದೆ ವಾತಾವರಣ, ಅದು ರಿಲೇಟಿವ್ ಹ್ಯುಮಿಡಿಟಿ ಅಂದರೆ ಆರ್ದ್ರತೆ ಜಾಸ್ತಿ ಇರುತ್ತೆ, ಮತ್ತು ಉಷ್ಣತೆ ಏನಪ್ಪ ಅಂತಂದರೆ ಒಂದು 22-25 ಈ ಒಂದು ಡಿಗ್ರಿ ಸೆಂಟಿಗ್ರೇಡ್ ಇರೋದರಿಂದ ಇದು ಈ ಶಿಲೀಂಧ್ರ ಏನು ಈರುಳ್ಳಿ ಬೆಳೆಗೆ ಇನ್ಫೆಕ್ಷನ್ ಆಗಲಿಕ್ಕೆ ಅತ್ಯಂತ ಪ್ರಾಶಸ್ತವಾದಂಥ ಸಮಯ. ಆ ದೃಷ್ಟಿಯಿಂದ ನಾವೇನು ಮಾಡಬೇಕು ಅಂತಂತಂದರೆ ಈಗ ರೋಗ ಲಕ್ಷಣಗಳು ಬಂದು ನಮಗೆ ಗೊತ್ತಾದ ಮೇಲೆ ನಾವು ತೆಗೆದುಕೊಳ್ಳೋದಕ್ಕಿಂತ ಪ್ರಾರಂಭಿಕ ಹಂತದಲ್ಲೇ, ಈಗ ತುಂತುರು ಮಳೆ ಬರ್ತದೆ ಮತ್ತು ನಾವು ಏನಪ್ಪ ಅಂತಂದರೆ ಕೊನೆಯ ವಾರದ ಆಗಸ್ಟ್ ಅಂತ ತಿಳ್ಕೊಂಡ ಮೇಲೆ ರೋಗ ಲಕ್ಷಣಗಳು ಉಲ್ಬಣ ಆಗೋದಕ್ಕಿಂತ ಇಲ್ಲೋ ಅಲ್ಲೊಂದು ಇಲ್ಲೊಂದು ಏನಾದರೂ ಕಂಡು ಬಂದರೆ ಅಥವಾ ಅದು ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಏನು ಈರುಳ್ಳಿ ಬೆಳೆಯಲ್ಲಿ ಇನ್ಸೆಕ್ಟ್ ಆ್ಯಕ್ಟಿವಿಟಿ ಅಂದರೆ ಕೀಟದ ಹಾವಳಿ ಇತ್ತು ಅಂತಂದರೆ ರಸ ಇರುವಂಥ ಕೀಟದ ಒಂದು ಸ್ವಲ್ಪ ನಾವು ಅಡ್ಡಾಡ್ತಾ ಇದ್ದರೆ ಆಗಲೇ ಹಾರಾಡೋದನ್ನು ನಾವು ಕಾಣ್ಬೋದು. ರಸ ಇರುವಂಥ ಕೀಟಗಳ ಆ್ಯಕ್ಟಿವಿಟಿ ಜಾಸ್ತಿ ಇತ್ತು ಅಂತಂದರೆ ನಾವು ಮೊದಲಿಗೆ ರಸ ಇರುವಂಥ ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು. ರಸ ಇರುವ ಕೀಟಗಳನ್ನು ಯಾವ ಥರ ನಿಯಂತ್ರಣ ಮಾಡ್ಬೋದಪ್ಪ ಅಂತಂದರೆ ನಾವು ಈ ಹಳದಿ ಮೋಹಕ ಬಲೆಗಳು ಅಂತ ಹೇಳ್ತೀವಿ, ಹಳದಿ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ, ಹಳದಿ ಅಂಟು ಬಲೆಗಳು ಅಥವಾ ನೀಲಿ ಅಂಟು ಬಲೆಗಳನ್ನು ನಾವು ನಮ್ಮ ಹೊಲದಲ್ಲಿ ಇಡಬೇಕು. ಅದರ ಮುಖಾಂತರ ನಾವು ಮೊದಲಿಗೆ ನಮಗೆ ಮೇಜರ್ ಅಂದರೆ ಪ್ರಮುಖವಾಗಿ ಕಾರಣವಾದಂತಹ ರಸ ಇರುವಂಥ ಕೀಟಗಳನ್ನು ನಿಯಂತ್ರಣ ಮಾಡ್ತೇವೆ. ಅದೇ ಥರನೇ ಬೇವಿನ ಎಣ್ಣೆ ಕಷಾಯವನ್ನು ಸಿಂಪರಣೆ ಮಾಡ್ಬೋದು, ಮತ್ತು ಅದಾದ ನಂತರ ಯಾವುದೇ ಆದಂಥ ಸ್ಪರ್ಶ ಇರ್ಬೋದು ಆ ಥರ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆಯನ್ನು ಮಾಡ್ಬೋದು. ಅದು ಇಮಿಡಾಕ್ಲೋಪ್ರಿಡ್ 1 ml 3 ಲೀಟರ್ನಲ್ಲಿ ಹಾಕೋಬೋದು, ಲ್ಯಾಮ್ಡೋಸೈಲೋತ್ರಿನ್ನು 1 ml 1 ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರ ಮುಖಾಂತರ ಈ ರಸ ಇರುವಂಥ ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು ಒಂದು ಪ್ರಾಥಮಿಕ ಹಂತದಲ್ಲಿ. ನೆಕ್ಸ್ಟು ಅಂತಂತಂದರೆ ನಾವು ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡ್ಬೋದು. ಯಾಕಂತಂದರೆ ಇದು ಇನ್ಫೆಕ್ಷನ್ ಆಗಿ ಲಕ್ಷಣಗಳನ್ನೋದಕ್ಕೆ 10-12 ದಿವಸ ಬೇಕಾಗುತ್ತೆ. ಅದು ಬರೋಕ್ಕಿಂತ ಮುಂಚೆನೇ ನಾವು ಸಿಂಪರಣೆ ಮಾಡಿದರೆ ಶಿಲೀಂಧ್ರವನ್ನು ಒಳಗೇ ನಾವು ಸಾಯಿಸ್ಬೋದು. ಅದಕ್ಕೋಸ್ಕರ ನಾವು ಈ ಪ್ರೋಪಿನೆಬ್ ಅನ್ನುವಂಥ ಒಂದು ಶಿಲೀಂಧ್ರನಾಶ ಸಿಗುತ್ತೆ. ಅದು 2.5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪರಣೆ ಮಾಡ್ಬೋದು. ಅಥವಾ ಮ್ಯಾಂಕೋಜಬ್ ಅಂತ ಸಿಗುತ್ತೆ, ಅದು 2.5 ಗ್ರಾಮು ಪ್ರತಿ ಲೀಟ್ರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡ್ಬೋದು. ಈ ಥರ ಒಂದು ಸರಿ ಸಿಂಪರಣೆ ಮಾಡಿದ್ಮೇಲೆ ಅದೇ ಮಳೆ ಜಾಸ್ತಿ ಇತ್ತು ಅಂತಂದರೆ 10-12 ದಿವಸಗಳಲ್ಲಿ ಮತ್ತೆ ಇನ್ನೊಂದ್ಸರಿ ರಿಪೀಟ್ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಾವು ಏನಪ್ಪ ಅಂತಂತಂದರೆ ರೋಗವನ್ನು ನಿಯಂತ್ರಣ ಮಾಡ್ಬೋದು. ಸರ್, ತಾವು ಇನ್ನೊಂದು ಪ್ರಮುಖವಾದ ರೋಗ ಹೇಳಿದ್ರೆ ಈರುಳ್ಳಿಯಲ್ಲಿ ಈ ಬುಡಕೊಳೆ ರೋಗ ಅಂತಂತೇಳಿ ಕಳೆದ ವರ್ಷಕ್ಕೆ ಭಾಳಷ್ಟು ಕಡೆ ಇದು ಭಾಳಷ್ಟು ಹಾನಿ ಮಾಡ್ತವೆ ಈರುಳ್ಳಿಯಲ್ಲಿ. ಇದರ ಒಂದು ಲಕ್ಷಣಗಳು ಹೇಗಿರ್ತವೆ, ಅದನ್ನು ನಮ್ಮ ರೈತರು ಯಾವ ರೀತಿ ನಿಯಂತ್ರಣ ಮಾಡಬೇಕಾಗುತ್ತೆ? ಈಗ ನೋಡಿ, ಬುಡಕೊಳೆ ರೋಗ ನಾನಾಗಲೇ ಹೇಳಿದಾಗೆ ಇದು ಒಂದು ಶಿಲೀಂಧ್ರದಿಂದ ಬರುವಂಥದ್ದು, ಮಣ್ಣಿನಲ್ಲಿ ವಾಸಿಸುವಂಥ ಶಿಲೀಂಧ್ರದಿಂದ ಬರ್ತದೆ. ವಿಸೇರಿಯಂ ಅನ್ನುವಂಥ ಶಿಲೀಂಧ್ರದಿಂದ ಬರುತ್ತೆ. ಇದು ಬಂದಾಗ ನಾವು ನಿಯಂತ್ರಣ ಮಾಡೋದಕ್ಕಿಂತ ಪ್ರತಿ ಸಾರಿನೂ ಪ್ರತಿ ವರ್ಷ ಈ ರೋಗ ಉಲ್ಬಣ ಆಗ್ತಾನೇ ಇದೆ. ಅದಕ್ಕೋಸ್ಕರ ನಾವು ಮುಂಚೆನೇ ಹೇಳ್ತೇವೆ, ನೀವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಕೊಟ್ಟಿಗೆ ಗೊಬ್ಬರದ ಜೊತೆ ಟ್ರೈಕೋಡರ್ಮಾ ಅನ್ನುವಂಥ ಶಿಲೀಂಧ್ರವನ್ನು ನಾವು ಬೆರೆಸಿ ಮಾಡೋದ್ರಿಂದ ಮುಂದೆ ಬರುವಂಥ ಈ ರೋಗವನ್ನು ನಾವು ತಡೆಗಟ್ಟಬೋದು ಪ್ರಾರಂಭಿಕ ಹಂತದಲ್ಲಿ ಅಂತೇಳಿ. ಇಲ್ಲ, ಈಗ ಬಂದುಬಿಟ್ಟಿದೆ ಅಂತಂತಂದರೆ, ನಾನು ಆಗಲೇ ಹೇಳಿದೆ ಬುಡಕೊಳೆ ರೋಗ ಇತ್ತು ಅಂತಂತಂದರೆ ಲಕ್ಷಣಗಳು ಹೆಂಗಿರ್ತದೆ ಅಂತಂದರೆ ಮೇಲೆ ಎಲೆಗಳೆಲ್ಲ ಹಳದಿ ಆಗ್ತವೆ, ಕೆಳಗೆ ಬುಡ ಕೊಳೆತು ಹೋಗ್ಬಿಟ್ಟಿರ್ತದೆ. ನಾವು ಕಿತ್ತಿ ನೋಡಿದಾಗ ಬುಡ ಕೊಳೆತಾಗಿರೋದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ಆಗಲೇ ಹೇಳಿದಾಗೆ ಎರಡು ಬಗೆ ಅಂತದಿರ್ತಿ. ಅಲ್ಲಿ ವಾಸನೆ ಬಂದಿತ್ತು ಅಂತಂದರೆ, ವಾಸನೆ ಬರ್ತಾ ಇದೆ ಅಂತಂದರೆ ಅದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಇಲ್ಲ, ವಾಸನೆ ಇಲ್ಲ, ಬರೇ ಕೊಳೆತಿರ್ತದೆ ಮತ್ತು ಮೇಲೆಲ್ಲ ಹಳದಿ ಆಗಿರ್ತದೆ ಎಲೆಗಳೆಲ್ಲ ಅಂತಂತಂದರೆ ಅದು ಫಿಸೇರಿಯಮಿಂದ ಬಂದಿರುತ್ತೆ ಅಂತೇಳಿ. ಸೊ ನಾವು ಫಿಸೇರಿಯಮಿಂದ ಬಂದಿದೆ ಅಂತಂದರೆ ಟೆಬಕೊನಜೋಲ್ 1 ml ಪ್ರತಿ ಲೀಟ್ರಿಗೆ ಬೆರೆಸ್ಬಿಟ್ಟು ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲ ನಾಜಲ್ ತೆಗೆದುಬಿಟ್ಟು ಬುಡಕ್ಕೆ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ತಕ್ಕ ಮಟ್ಟಿಗೆ ನಾವು ನಿಯಂತ್ರಣ ಮಾಡ್ಬೋದು. ಅಲ್ಲಿಗೆ ನಾವು ಮತ್ತೆ ನಾವು ಮುಂದೆ ಹಾರ್ವೆಸ್ಟ್ ಮಾಡ್ಕೋಬೋದು, ಕೊಯ್ಲು ಮಾಡಿಕೊಂಡು ಮಾರಾಟ ಮಾಡ್ಬೋದಾಗುತ್ತೆ. ಈ ಬ್ಯಾಕ್ಟೀರಿಯಾದಿಂದ ಬರುತ್ತೆ ರೋಗ ಅನ್ನೋದಾದರೆ ನಾವು ಈ ಒಂದು ಕಾಪರ್ ಆಕ್ಸಿಕ್ಲೋರೈಡು 2 ಗ್ರಾಮು 1/2 ಗ್ರಾಮು ಸ್ಟ್ರೆಪ್ಟೋಸೈಕ್ಲಿನ್ನು ಇವೆರಡನ್ನು ಬೆರೆಸಿ ಪ್ರತಿ ಲೀಟ್ರಿಗೆ ನಾವು ಅಲ್ಲಿ ಎಲ್ಲೆಲ್ಲ ಆಗಿದೆ ಅಲ್ಲಲ್ಲಿ ಈ ಬ್ಯಾಕ್ಟೀರಿಯಾದಿಂದ ಲಕ್ಷಣಗಳಿದ್ದರೆ ಅದೇ ಹೇಳಿದ್ನಲ್ಲ, ಬುಡ ಏನಾದರೂ ಕಿತ್ತು ವಾಸನೆ ಬಂತು ಅಂದರೆ ಆ ಥರ ಮಾಡಿದರೆ ಇವೆರಡು ಬುಡಕೊಳೆ ರೋಗವನ್ನು ನಾವು ನಿಯಂತ್ರಣ ಮಾಡ್ಬೋದಾಗಿದೆ. ಸರಿ, ಈರುಳ್ಳಿಯಲ್ಲಿ ಬರೋದು ಇನ್ನೊಂದು ಮುಖ್ಯವಾದ ಒಂದು ರೋಗ ಅಂದರೆ ಕೇದಿಗೆ ರೋಗ ಅಂತ ತಾವು ಹೇಳಿದರೆ, ಈ ಕೇದಿಗೆ ರೋಗದ ಒಂದು ಲಕ್ಷಣಗಳು ಹೇಗಿರ್ತವೆ ಮತ್ತು ಅದರ ಒಂದು ನಿರ್ವಹಣೆ ಹೇಗೆ ಮಾಡಬೇಕು? ಇದು ಕೇದಿಗೆ ರೋಗ ಪ್ರಾರಂಭಿಕ ಹಂತದಲ್ಲೂ ಬರ್ಬೋದು, ಆಮೇಲೆ ಮುಂದೆ ಮಳೆ ಹೆಚ್ಚಾಗಿ ಅಂತಂದರೆ ಮಳೆ ಬಿಟ್ಟು ಬಿರಲಾರ್ದಂಗೆ ಬರೋದು, ಮತ್ತು ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆ ಏನಪ್ಪ ಅಂತಂದರೆ 20ಕ್ಕಿಂತ ಕಡಿಮೆ ಇರುವಂಥ ಒಂದು ಪ್ರಸಂಗ ಏನಾದರೂ ಇತ್ತು ಅಂತಂದರೆ ಈ ಕೇದಿಗೆ ರೋಗವನ್ನು ನಾವು ಕಂಡುಬರುತ್ತದೆ. ಈ ಕೇದಿಗೆ ರೋಗ ಏನಂತಂತಂದರೆ ಲಕ್ಷಣಗಳು ಹೇಗಿರುತ್ತೆ ಅಂತಂದರೆ, ಪ್ರಾರಂಭಿಕ ಹಂತದಲ್ಲಿ ಎಲೆಗಳೆಲ್ಲ ಸಂಪೂರ್ಣವಾಗಿ ಹಳದಿ ಆಗಿರ್ತದೆ. ಕೆಲವರಿಗೆ ನಾವೇನಪ್ಪ ಅಂದರೆ ಗೊಬ್ಬರನೇ ಕೊಟ್ಟಿಲ್ಲೇನೋ ಅನ್ನುವಂಥ ಥರ ಫೀಲಿಂಗ್ ಆಗುತ್ತೆ, ಅದು ಆಗಲ್ಲ. ನಾವೆಲ್ಲ ಗೊಬ್ಬರನೂ ಕೊಟ್ಟಿರ್ತೀವಿ, ಆದರೆ ಮೇಲೆ ತುಂತುರು ಮಳೆ ಬರ್ತಾನೆ ಇರುತ್ತೆ, ರಾತ್ರಿ ಉಷ್ಣಾಂಶ 20ಕ್ಕಿಂತ ಕಡಿಮೆ ಇರುತ್ತೆ, ಮತ್ತು ವಾತಾವರಣದಲ್ಲಿ ಆರ್ದ್ರತೆ 90% ಜಾಸ್ತಿ ಇರುವಂಥ ಸಮಯದಲ್ಲಿ ಈ ನಾವು ಕೇದಿಗೆ ರೋಗದ ಲಕ್ಷಣಗಳನ್ನು ಕಂಡುಬರ್ತೇವೆ. ಅದಕ್ಕೋಸ್ಕರ ನಾವು ಕೇದಿಗೆ ರೋಗ ಪ್ರಾರಂಭಿಕ ಹಂತದಲ್ಲಿ ಆ ಥರ ಏನಾದರೂ ಕಂಡುಬಂದೆ, ಎಲೆಗಳೆಲ್ಲ ಸಂಪೂರ್ಣ ಹಳದಿ ಆಗಿತ್ತು, ಅದು ಒಣಕೊಂತ ಹೋಗ್ತಾ ಇದ್ದೇವೆ, ನಡುಕ್ಕೆ ಇರುವಂಥ ಮಾತ್ರ ಹಸಿರಿದೆ, ಈ ಥರ ಲಕ್ಷಣ ಕಂಡು ಬಂತು ಅಂತಂದರೆ ನಾವು ತಕ್ಷಣವೇ ಮೆಟ್ಲಾಕ್ಸಿಲ್ MZ ಅನ್ನುವಂಥ ಒಂದು ಶಿಲೀಂಧ್ರನಾಶಕವನ್ನು 2 ಗ್ರಾಮ್ ಇರ್ಬೋದು ಅಥವಾ ಇನ್ನಿತರೆ ಯಾವುದೇ ಮೆಟ್ಲಾಕ್ಸಿಲ್ ಇರುವಂಥ ಶಿಲೀಂಧ್ರನಾಶಕಗಳನ್ನು ಬಳಕೆ ಮಾಡಿ 2 ಗ್ರಾಮು ಪ್ರತಿ ಲೀಟರ್ ಬೆರೆಸಿ ಸಿಂಪರಣೆ ಮಾಡ್ಬೋದು. ಇನ್ನು ಪ್ರೊಬಿನಬ್ ಅನ್ನೋಂಥದ್ದು ಪ್ರಾರಂಭಿಕ ಹಂತದಲ್ಲೇ ಏನಾದರೂ ಈ ಥರ ಕಂಡು ಬಂದಿತ್ತು ಅಂದರೆ ಪ್ರೊಬಿನಬ್ ಅನ್ನುವಂಥ ಶಿಲೀಂಧ್ರನಾಶಕವನ್ನು ಸಹ 2.5 ಗ್ರಾಮು ಪ್ರತಿ ಲೀಟ್ರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೇದಿಗೆ ರೋಗವನ್ನು ಸಹ ನಾವು ಈ ಒಂದು ಈರುಳ್ಳಿ ಬೆಳೆಯಲ್ಲಿ ನಿಯಂತ್ರಣ ಮಾಡ್ಬೋದಾಗಿದೆ. ನೋಡಿ ಸರ್, ನಮ್ಮ ಭಾಗದ ಇನ್ನೊಂದು ಮುಖ್ಯವಾದ ಬೆಳೆ ಅಂದರೆ ಅಡಿಕೆ. ಅಡಿಕೆಯಲ್ಲಿ ಇತ್ತೀಚೆಗೆ ನಮ್ಮ ರೈತರು ಅದರ ಒಂದು ಧಾರಣೆ ಚೆನ್ನಾಗಿರೋದ್ರಿಂದ ಭಾಳಷ್ಟು ರೈತರು ಅಡಿಕೆಗೆ ಹೋಗ್ತಿದ್ದಾರೆ, ಅಂದರೆ ದಿನದಿಂದ ದಿನಕ್ಕೆ ಅದರ ವಿಸ್ತರಣೆ ಜಾಸ್ತಿ ಆಗ್ತಾ ಇದೆ. ಈ ಅಡಿಕೆಯಲ್ಲಿ ಬರುವ ಪ್ರಮುಖ ರೋಗಗಳ ಬಗ್ಗೆ ಮತ್ತು ಅವುಗಳ ಒಂದು ನಿಯಂತ್ರಣ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ. ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದಾಗೆ ಅಡಿಕೆಯನ್ನು ಅನೇಕ ಜನ ರೈತರು ಹಾಕ್ತಾ ಇದ್ದಾರೆ. ಇನ್ನು ಸಸಿಗಳಲ್ಲಿಯೂ ಎಲೆ ಮಚ್ಚೆ ರೋಗ ಕಂಡು ಬರ್ತದೆ. ನಾಟಿ ಮಾಡಿದ್ಮೇಲೂ ಎಲೆ ಮಚ್ಚೆ ರೋಗ ಕಂಡು ಬರೋದನ್ನು ನಾವು ರೈತರು ಪ್ರತಿದಿನ ನಮ್ಮ ವಿಭಾಗಕ್ಕೆ ತರೋದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಏನಿರಲ್ಲ, ಅದು ಎಲೆ ಮಚ್ಚೆ ರೋಗ ಅಂತೇನಂತಂದರೆ ಕಣ್ಣಿನ ಆಕಾರದಂಥ ಒಂದು ಮಚ್ಚೆಗಳಿರ್ತವೆ, ಅಂಥ ಮಚ್ಚೆಗಳು ಒಂದಕ್ಕೊಂದು ಕೂಡಿಕೊಂಡು ಸಂಪೂರ್ಣವಾಗಿ ಎಲೆ ಹಾಳಾಗಿರೋದನ್ನು ನಾವು ಕಾಣ್ತೇವೆ. ಇದು ಸಸಿಗಳಲ್ಲೂ ಕಾಣ್ತದೆ, ಅದೇ ನಾವು ನಾಟಿ ಮಾಡಿದಂಥ ಎಲೆಗಳ ಮೇಲೂ ಸಹ ಇದನ್ನು ಕಂಡುಬರ್ತದೆ. ಸೊ ಈ ಥರ ಏನಾದರೂ ಪ್ರಾರಂಭಿಕ ಹಂತದಲ್ಲಿ ಇನ್ನೂ ಅಲ್ಲಲ್ಲಿ ಕಂಡು ಬಂದಿದೆ ಅಂತಂದರೆ ಎಕ್ಸಾಕೊನೋಜೋಲ್ ಅನ್ನುವಂಥ ಒಂದು ಶಿಲೀಂದ್ರನಾಶಕವನ್ನು 1 ml ಬೆರೆಸಿ 1 ಲೀಟ್ರ್ನಲ್ಲಿ ಸಿಂಪರಣೆ ಮಾಡೋದ್ರಿಂದ ಅಡಿಕೆಯಲ್ಲಿ ಬರುವಂಥ ಎಲೆಮಚ್ಚೆ ರೋಗ ಅದು ಸಸಿಗಳಲ್ಲಿ ಇರ್ಬೋದು ಅಥವಾ ನಾಟಿ ಮಾಡಿದಿರುವಂಥ ಬೆಳೆಯಲ್ಲಿ ಸಹ ನಾವು ನಿಯಂತ್ರಣ ಮಾಡಬಹುದಾಗಿದೆ. ಈ ಅಡಿಕೆಯಲ್ಲಿ ಮತ್ತೊಂದು ಮುಖ್ಯವಾದ ರೋಗ ಅಂದರೆ ಗೊಂಚಲು ತುದಿ ಒಣಗುವ ರೋಗ ಅಂತ ತಾವು ಹೇಳಿದರೆ, ಈ ಗೊಂಚಲು ತುದಿ ಒಣಗುವ ರೋಗದ ಒಂದು ಲಕ್ಷಣಗಳು ಹೇಗಿರುತ್ತೆ, ಅದನ್ನು ನಮ್ಮ ರೈತರು ಯಾವ ರೀತಿ ನಿರ್ವಹಣೆ ಮಾಡಬೇಕು? ಪ್ರಮುಖವಾಗಿ ಈಗ ಆಲ್ರೆಡಿ ಏನು ಗೊಂಚಲು ಬಿಡ್ತಾ ಇರುತ್ತೆ, ಹೂವು ಬಿಡ್ತಾ ಇರುತ್ತೆ, ಅಂಥ ಸಮಯದಲ್ಲಿ ಏನಾದರೂ ಮಳೆ ಕಾಣಿಸ್ಕೊತು ಅಂತಂದರೆ ಈ ಗೊಂಚಲು ತುದಿಯಿಂದ ಒಣಗೋದನ್ನು ನಾವು ಕಾಣ್ತೇವೆ. ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಈ ಸಾರಿ ತುಂಬ ಮಳೆ ಆಗಿರೋದ್ರಿಂದ ನಮ್ಮ ಏನು ಅಡಿಕೆ ಬೆಳೆ ನಮ್ಮ ಭಾಗದಲ್ಲಿ ಚಿತ್ರದುರ್ಗ ಈ ಪ್ಲೇನ್ಸ್ನಲ್ಲಿ ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ಏನಪ್ಪ ಅಂತಂದರೆ ತುಂಬಾ ಇದನ್ನು ಇನ್ಫ್ಲೋರೆಸೆನ್ಸ್ ಬ್ಲೈಟ್ ಅಂತ ಹೇಳ್ತೀವಿ, ಅಂದರೆ ಹೂ ಗೊಂಚಲು ತುದಿ ಒಣಗುವ ರೋಗ ಅಂತೇಳಿ ಇದು ಕಂಡು ಬರ್ತಾ ಇದೆ. ಆದ ಕಾರಣ ಇದು ನಾವು ಒಂದ್ಸರಿ ನಮಗೆ ಸೆಟ್ ಆಗ್ತಾ ಇದೆ, ಬಂದು ಹೂವು ಬಿಟ್ಟು ಒಂದ್ಸರಿ ಸೆಟ್ ಆಯಿತು ಅನ್ನೋಷ್ಟೊತ್ತಿಗೆ ನಾವು ಒಂದು ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳನ್ನು ಸಿಂಪರಣೆ ಮಾಡ್ಬೋದು. ಅದು ಎಕ್ಸಾಕೊನೋಜೋಲ್ ಇರ್ಬೋದು, ಟೊಬಕನೋಜೋಲ್ ಇರ್ಬೋದು, ಇವನ್ ಯಾವುದಾದ್ರೂ ಒಂದನ್ನು 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಒಂದ್ಸರಿ ಎಕ್ಸಾಕೊನೋಜೋಲ್ ಈ ಸರಿ ಸ್ಪ್ರೇ ಮಾಡಿದ್ರೆ ಅಂದರೆ ಮುಂದಿನ ಸರಿ ಟೊಬಕನೋಜೋಲ್ ಅನ್ನುವಂಥ ಒಂದು ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ಗೆ 1 ml ಹಾಕಿ ನಾವು 2 ಸರಿ ಸ್ಪ್ರೇ ಮಾಡಿದ್ದೆ ಆದರೆ ಈ ಒಂದು ಗೊಂಚಲು ತುದಿ ಒಣಗುವ ರೋಗವನ್ನು ನಿಯಂತ್ರಣ ಮಾಡಬಹುದಾಗಿದೆ. ನೋಡಿ ಸರ್, ಈಗ ತಾವು ಹೇಳಿದ್ರಿ ಯಾವ ಒಂದು ಮುಖ್ಯವಾದ ರೋಗಗಳು ಬರ್ತವೆ ಮತ್ತು ಒಂದು ಲಕ್ಷಣಗಳು ಹೇಗಿರುತ್ತೆ ಮತ್ತು ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕನ್ನೋದು ಇದು ಒಂದು ಭಾಗ. ಆದರೆ ನಮ್ಮ ರೈತರಿಗೆ ಈ ಒಂದು ರೋಗಗಳು ಬರಲಾರ್ದಂಗೆ ಅಂದರೆ ಬರದೇ ಇರೋಂಗೆ ಏನಾದರೂ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸ್ಬೋದಾ? ಒಂದು ಬೇಸಾಯ ಕ್ರಮಗಳಿರ್ಬೋದು ಅಥವಾ ನಿರ್ವಹಣಾ ಕ್ರಮಗಳಿರ್ಬೋದು. ಯಾವುದೇ ರೋಗ ಉಲ್ಬಣ ಆಗಬೇಕಾದ್ರೆ, ರೋಗ ಬರಬೇಕಾದ್ರೆ ವಾತಾವರಣದ ಇಲ್ಲಿರುವಂತಹ ಆರ್ದ್ರತೆ ಇರ್ಬೋದು ಮತ್ತು ಉಷ್ಣತೆ ಇರ್ಬೋದು ನೀರಿನ ಅಂಶ ಇರ್ಬೋದು ಒಂದು ಇದಿರ್ತದೆ. ಅದಕ್ಕೋಸ್ಕರ ನಾವು ಈ ಮಳೆ ಬರೋದು ನಾವು ತಡೆಯೋಕ್ಕಾಗೋದಿಲ್ಲ, ಆದರೆ ಮಳೆಯಲ್ಲಿ ನಿಂತ ನೀರು ನಿಲ್ಲದ ಹಾಗೆ ಮಾಡ್ಕೊಳ್ಳೋಂಥದ್ದು ತುಂಬಾ ಉತ್ತಮ. ಅದಕ್ಕೋಸ್ಕರ ನಾವು ಡ್ರೈನೇಜಸ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು, ಅದು ಅಡಿಕೆಯಲ್ಲಿರ್ಬೋದು ಅಥವಾ ಈರುಳ್ಳಿ ಬೆಳೆಯಲ್ಲಿರ್ಬೋದು. ನೀರು ನಿಲ್ಲಬಾರ್ದು, ಸರಾಗವಾಗಿ ಬಸ್ದು ಹೋಗುವಂಥ ಕ್ರಮಗಳನ್ನು ಕೈಗೊಳ್ಬೇಕು. ಇನ್ನು ಯಾವತ್ತೇ ಆಗಲಿ ನಾವು ಗೊಬ್ಬರಗಳು ತುಂಬ ಇಂಪಾರ್ಟೆಂಟು. ನಾವು ಸಮತೋಲನ ಗೊಬ್ಬರ ಅಂತಂದರೆ ಎಲ್ಲರಿಗೂ ಏನಾಗುತ್ತೆ, ಕೇವಲ ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರ ಕೊಟ್ಟಿದ್ದೀವಿ ಅಂತ ಅನ್ಕೊಂತಾರೆ, ಅದಲ್ಲ. ಅದರ ಜೊತೆಗೆ ನಾವು ಪ್ರಾರಂಭಿಕ ಹಂತದಲ್ಲಿ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನು ಕಂಪಲ್ಸರಿ ಕೊಡಲೇಬೇಕು. ಅದರ ಜೊತೆಗೆ ನಾವು ಟ್ರೈಕೋಡರ್ಮಾ ಸೊಡೊಮನಸ್ ಫ್ಲೋರೆಸೆನ್ಸ್ ಅನ್ನುವಂತಹ ಜೈವಿಕ ಶಿಲೀಂದ್ರನಾಶಕಗಳು ಇವನ್ನು ನಾವು ಆ್ಯಡ್ ಮಾಡಿದ್ರೆ ಆದರೆ ನಮ್ಮ ಬೆಳೆಗೆ ಬರುವಂಥ ಯಾವುದೇ ರೋಗಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಅವು ತಡೆಗಟ್ತವೆ. ಅದು ವಿಶೇಷವಾಗಿ ಮಣ್ಣಿನಿಂದ ಬರುವಂಥ ರೋಗಗಳನ್ನು ತಡೆಗಟ್ತವೆ. ಮತ್ತು ಇನ್ನೂ ಏನಪ್ಪ ಅಂತಂದರೆ ನಾವು ಜೈವಿಕ ಗೊಬ್ಬರಗಳು ಅಂತ ಹೇಳ್ತೇವೆ. ಜೈವಿಕ ಗೊಬ್ಬರಗಳು ಅಂತಂದರೆ ಅಜಿಟೋಬ್ಯಾಕ್ಟರ್, ಅಜೋಸ್ಪೈರುಲಮ್ಮು ಅನ್ನುವಂಥ ಅವು ಬ್ಯಾಕ್ಟೀರಿಯಾನೇ, ಆದರೆ ಅವು ನೆಲದಲ್ಲಿದ್ದರೆ ಅವು ಏನಪ್ಪ ಸಾರಜನಕವನ್ನು ಸಮತೋಲನವಾಗಿ ಪೂರೈಸ್ತದೆ. ಅದೇ ಥರ ಫಾಸ್ಫರಸ್ ಸಾಲಬ್ಲೈಸಿಂಗ್ ಬ್ಯಾಕ್ಟರ್, ರಂಜಕವನ್ನು ಕರಗಿಸುವಂಥ ಗೊಬ್ಬರಗಳು ಅಂತಂದು ನಾವು ಕರಿತೇವೆ ಜೈವಿಕ ಗೊಬ್ಬರಗಳು. ಅವು ಬ್ಯಾಕ್ಟೀರಿಯಾಗಳನ್ನು ನಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಸೇರಿಸ್ಬೇಕು. ಅದೇ ಪೊಟ್ಯಾಸಿಯಮನ್ನು ಪೂರೈಸುವಂತಹ ಬ್ಯಾಕ್ಟೀರಿಯಾಗಳು, ಈ ಥರ ಜೈವಿಕ ಗೊಬ್ಬರಗಳನ್ನು ನಾವು ಟ್ರೈಕೋಡರ್ಮಾ ಸೊಡೊಮೊನಾಸ್ ಫ್ಲೋರೆಸೆನ್ಸನ್ನು ಕೊಟ್ಟಿಗೆ ಗೊಬ್ಬರದ ಜೊತೆ ಸೇರಿಸಿ ನಾವು ಕೊಟ್ಟಿದ್ದೆ ಆದರೆ, ಅದು ಅಡಿಕೆಯಲ್ಲಿರ್ಬೋದು, ಈರುಳ್ಳಿ ಇರ್ಬೋದು ಅಥವಾ ಯಾವುದೇ ಬೆಳೆಯಲ್ಲಿರ್ಬೋದು, ಕೊಟ್ಟಿದ್ದೇ ಆದರೆ ನಮ್ಮ ಭೂಮಿಯಲ್ಲಿ ನಾವು ಕೊಟ್ಟಂಥ ಪೋಷಕಾಂಶಗಳು 100ಕ್ಕೆ 100 ಗಿಡಗಳಿಗೆ ಒದಗಿಸ್ತವೆ. ಅದರ ಮುಖಾಂತರ ಅದರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಕರಿತೀವಿ ಅವೆಲ್ಲವೂ ಸಿಗ್ತವೆ. ಅದು ಗಂಧಕ ಇರ್ಬೋದು, ಬೋರಾನ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಮಾಲಿಬ್ಡಿನಿಯಮ್ ಇರ್ಬೋದು, ಕಾಪರ್ ಇರ್ಬೋದು, ಎಲ್ಲ ಥರದ ನ್ಯೂಟ್ರಿಯೆಂಟ್ಸು ಪೋಷಕಾಂಶಗಳು ಗಿಡಗಳಿಗೆ ಬರೋದ್ರಿಂದ ಯಾವುದೇ ರೋಗ ಮತ್ತು ಕೀಟಗಳನ್ನು ಸಮಗ್ರವಾಗಿ ಯಾವುದೇ ನಾವು ಕೆಮಿಕಲ್ಸನ್ನು ಯೂಸ್ ಮಾಡಲಾರ್ದೆ ಮಾಡ್ಬೋದು ಪ್ರಥಮವಾಗಿ. ಅದಾದಮೇಲೆ ಲಾಸ್ಟ್ ಕೊನೆಯ ಒಂದು ಏನಪ್ಪ ಅಸ್ತ್ರ ಅಂತಂದರೆ ನಾವು ಕೆಮಿಕಲ್ನ ರಾಸಾಯನಿಕಗಳ ಬಳಕೆ. ಆದರೆ ನಮ್ಮಲ್ಲಿ ಇತ್ತೀಚೆಗೆ ಏನು ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರ ಸಿಗಲ್ಲ, ಜೈವಿಕ ಗೊಬ್ಬರಗಳು ಸಿಗಲ್ಲ ಅಂತೇಳಿ ಬರೀ ನಾವು ರಾಸಾಯನಿಕ ಗೊಬ್ಬರಗಳನ್ನು ಮಾಡ್ತೀವಿ. ಆ ದೃಷ್ಟಿಯಿಂದ ರೋಗ ಮತ್ತು ಕೀಟ ಬಂದಾಗ ಮತ್ತು ರಾಸಾಯನಿಕ ಬಳಕೆ ಮಾಡ್ತೀವಿ. ಸೊ ನಾವು ಏನಾದರೂ ಸಾವಯವ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಪ್ರಥಮವಾಗಿ ಬಳಸಿದ್ದೇ ಆದರೆ ಮುಂಬರುವಂಥ ರೋಗ ಮತ್ತು ಕೀಟಗಳ ಬಾಧೆಯನ್ನು ಕಡಿಮೆ ಮಾಡ್ಬೋದಾಗಿದೆ. ತುಂಬ ಧನ್ಯವಾದ ಸರ್. ಈರುಳ್ಳಿ ಮತ್ತು ಅಡಿಕೆಯಲ್ಲಿ ಬರುವ ಯಾವ ಕೀಟಗಳು ಮತ್ತು ಅವುಗಳ ಒಂದು ಲಕ್ಷಣಗಳು ಹೇಗಿರ್ತವೆ, ರೈತರು ಏನೇನು ಒಂದು ಕ್ರಮಗಳನ್ನು ಅನುಸರಿಸಿದರೆ ಅವುಗಳನ್ನು ಹತೋಟಿ ಮಾಡ್ಬೋದು ಮತ್ತು ಅವು ಬರಲಾರ್ದಂಗೆ ಏನು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸ್ಬೋದು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ತಾವು ಮಾಹಿತಿ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಈರುಳ್ಳಿ ಮತ್ತು ಅಡಿಕೆಯಲ್ಲಿ ಬರುವ ಪ್ರಮುಖ ರೋಗಗಳು ಹಾಗೂ ಹತೋಟಿ ಕ್ರಮಗಳು ಈ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಡಿ ಏಕಬೋಟೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿ ಸಿದ್ದಣ್ಣ. ಇದೀಗ ಕೇಳಿ ಭತ್ತದ ಬೆಳೆಯ ಸಮಗ್ರ ರೋಗಗಳ ನಿರ್ವಹಣೆ ಈ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಸ್ಯಶಾಸ್ತ್ರ ವಿಭಾಗದ ವಿಷಯ ತಜ್ಞರಾದ ಆರ್ ಮುರಳಿ ಅವರೊಂದಿಗೆ ಸಂದರ್ಶನ. ರೈತ ಬಂಧುವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಸ್ಯರೋಗಶಾಸ್ತ್ರ ವಿಭಾಗದ ವಿಷಯ ತಜ್ಞರಾದ ಆರ್ ಮುರಳಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಭತ್ತದ ಬೆಳೆಯಲ್ಲಿ ಸಮಗ್ರ ರೋಗಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ರೈತ ಬಂಧುವರಿಗೆ. ಸರ್, ಈಗ ನಾವು ಯಾವುದೇ ಬೆಳೆ ತಗೊಂಡ್ಲಿ ಇತ್ತೀಚೆಗೆ ರೋಗ ಮತ್ತು ಕೀಟಗಳು ಸಾಕಷ್ಟು ಕಂಡು ಬರ್ತವೆ, ಅದರಿಂದ ಸಾಕಷ್ಟು ರೈತರಿಗೆ ಆರ್ಥಿಕ ನಷ್ಟ ಆಗುತ್ತೆ, ಇಳುವರಿ ನಷ್ಟ ಆಗುತ್ತೆ. ನಮಗೆ ಈಗ ಪ್ರಮುಖವಾಗಿ ಸಾಕಷ್ಟು ಜನ ರೈತರು ಭತ್ತ ಬೆಳೆಯೋದ್ರಿಂದ ಇದರಲ್ಲಿ ಸಾಕಷ್ಟು ರೋಗಗಳು ಕಂಡು ಬರ್ತವೆ. ಮುಖ್ಯವಾಗಿ ಭತ್ತದ ಬೆಳೆಯಲ್ಲಿ ಕಂಡು ಬರ್ತಕ್ಕಂಥ ರೋಗಗಳು ಯಾವ್ಯಾವ ಸರ್? ಸರಿಯಾದ ಪ್ರಶ್ನೆ. ಏನು ಅಂತಂದ್ರೆ, ಈಗ ಸಾಮಾನ್ಯವಾಗಿ ನಿಮಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಕೂಡ ವಾತಾವರಣದಲ್ಲಿ ವೈಪರೀತ್ಯ ಆಗ್ತಿರುತ್ತೆ, ಬದಲಾವಣೆಗಳಾಗ್ತಿರುತ್ತೆ, ತಾಪಮಾನ ಹೆಚ್ಚಾಗ್ತಿದೆ, ಮತ್ತು ಅಕಾಲಿಕ ಮಳೆ ಆಗ್ತಿದೆ. ಇವೆಲ್ಲ ಕಾರಣಗಳಿಂದಾಗಿ ಭತ್ತದಲ್ಲಿ ಬರ್ತಕ್ಕಂಥ ಅನೇಕ ರೋಗಗಳು ಇಳುವರಿಯಲ್ಲಿ ನಷ್ಟ ಮಾಡೋದಲ್ದೇ ರೈತರಿಗೆ ಆರ್ಥಿಕ ಒಂದು ಸಂಕಷ್ಟವನ್ನು ಕೂಡ ತಂದೊಡ್ಡಿದ್ದಾವೆ. ಭತ್ತದಲ್ಲಿ ನಾವು ಹೇಳಬೇಕಂದ್ರೆ ಸುಮಾರು ರೋಗಗಳು ಬರ್ತವೆ, ಬಟ್ ಈ ಒಂದು ನಮ್ಮ ಪ್ರದೇಶದಲ್ಲಿ ನಾವು ಗಮನಿಸೋದಾದರೆ ಮುಖ್ಯವಾಗಿ ಬರ್ತಕ್ಕಂಥ ರೋಗ ಅಂದರೆ ಬೆಂಕಿ ರೋಗ ಅಂತ ಹೇಳ್ತೀವಿ. ಸೊ ಇದು ಒಂದು ಅತಿ ಮುಖ್ಯವಾದ ರೋಗ ಮತ್ತು ಭತ್ತದ ಬೆಳೆಯನ್ನು ಎಲ್ಲ ಹಂತದಲ್ಲಿ ಬಾಧೆ ಮಾಡ್ತಕ್ಕಂಥ ಒಂದು ರೋಗ. ಅದಾದಮೇಲೆ ಎರಡನೇ ಒಂದು ಮುಖ್ಯ ರೋಗ ಅಂದರೆ ಎಲೆಕವಚ ಕೊಳೆ ರೋಗ ಅಥವಾ ಎಲೆಕವಚ ಅಂಗಮರಿ ರೋಗ ಅಂತ ಕರಿತೀವಿ. ಇದು ಕೂಡ ಎಲ್ಲಿ ಯಥೇಚ್ಛವಾಗಿ ನೀರನ್ನು ಬಳಕೆ ಮಾಡ್ತಾರೆ ಅಲ್ಲಿ ಬರ್ತಕ್ಕಂಥ ರೋಗ. ಸೊ ಅದಾದಮೇಲೆ ದುಂಡಾಣು ಅಂಗಮರಿ ರೋಗ ಅಂತ ಕೂಡ ಒಂದು ಬರುತ್ತೆ. ವಾತಾವರಣದಲ್ಲಿ ತಾಪಮಾನ ಕಡಿಮೆ ಇದ್ದಾಗ, ತೇವಾಂಶ ಹೆಚ್ಚಿದ್ದಾಗ ಈ ರೋಗದ ಬಾಧೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಕಟಾವಿನ ಹಂತದಲ್ಲಿ ನಾವು ನೋಡ್ತಕ್ಕಂಥ ಒಂದು ಅತಿ ಮುಖ್ಯವಾದ ರೋಗ ಅಂತಂದರೆ ಉಸಿ ಕಾಡಿಗೆ ರೋಗ ಅಂತ ಬರುತ್ತೆ. ಈ ಒಂದು ನಾಲ್ಕು ರೋಗಗಳು ಹೆಚ್ಚು ಹಾನಿಯನ್ನು ಭತ್ತದಲ್ಲಿ ಮಾಡ್ತವೆ ಅಂತ ಹೇಳ್ಬೋದು. ಸರ್, ಈಗ ಈ ನಾಲ್ಕು ರೋಗಗಳ ಬಗ್ಗೆ ಹೇಳಿದ್ರಿ. ಪ್ರಾರಂಭದಲ್ಲಿ ಬೆಂಕಿ ರೋಗ ಅಂದ್ರೆ ಯಾವ ಸಮಯದಲ್ಲಿ ಕಂಡು ಬರುತ್ತೆ, ಲಕ್ಷಣಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗುತ್ತೆ ರೈತರು? ಸಾಮಾನ್ಯವಾಗಿ ನಾವು ಬೆಂಕಿ ರೋಗವನ್ನ ಈ ಒಂದು ಮೂರು ಹಂತದಲ್ಲಿ ಬೆಳೆಯನ್ನ ಬಾಧೆ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮೊದಲನೇದು ಎಲೆ ಬೆಂಕಿ ರೋಗ, ಕಾಂಡ ಬೆಂಕಿ ರೋಗ ಮತ್ತೆ ಕುತ್ತಿಗೆ ಬೆಂಕಿ ರೋಗ, ಮೂರು ಹಂತದಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೆಳೆಯನ್ನ ಬಾಧಿಸುತ್ತೆ. ಅದಕ್ಕೆ ಮುಖ್ಯ ಕಾರಣಗಳಿದಾವೆ. ಈಗ ಕೆಲವರು ರೈತರು ಮಾಡ್ತಕ್ಕಂಥ ಪದ್ಧತಿಗಳಾಗಿರ್ಬೋದು ಅಥವಾ ನಾವು ಅನುಸರಿಸತಕ್ಕಂಥ ಬೇಸಾಯ ಪದ್ಧತಿಗಳಿರ್ಬೋದು, ಇವುಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಬದಲಾವಣೆಗಳಾದರೆ ಈ ರೋಗ ಬರೋದು ಸಾಧ್ಯತೆ ಇದೆ. ಸೊ ಮೊದಲನೇ ಮುಖ್ಯ ಕಾರಣ ಏನು ಅಂತಂದರೆ, ಈ ರೋಗ ಕೆಲವೊಮ್ಮೆ ಬೀಜದಿಂದ ಉದ್ಭವ ಆಗ್ಬೋದು, ನಾವು ಬೀಜಜನ್ಯ ಅಂತ ಕರಿತೀವಿ. ಸೊ ರೋಗ ಬೀಜದ ಮೂಲದಿಂದ ಉತ್ಪತ್ತಿ ಆದರೆ. ಎರಡನೇ ಕಾರಣ ಏನಂತಂದರೆ, ಮೋಡ ಮುಚ್ಚಿದ ವಾತಾವರಣ ಇದ್ದಾಗ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮೋಡ ಮುಚ್ಚಿದ ವಾತಾವರಣ ಇರುತ್ತೆ, ಎಲೆಗಳ ಮೇಲೆ ತೇವಾಂಶ ತುಂಬ ಹೊತ್ತಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ರೋಗ ಬರೋದು ಸಾಧ್ಯತೆ ಇದೆ. ಇನ್ನು ಮೂರನೇ ಕಾರಣ ಏನು ಅಂತಂದರೆ, ಬದುಗಳಲ್ಲಿ ಕಳೆಗಳಿದ್ದಾಗ. ಸಾಮಾನ್ಯವಾಗಿ ಅನೇಕ ಕಳೆಗಳನ್ನು ಆಸರೆ ಕಳೆಗಳು ಅಂತ ಕರಿತೀವಿ. ಅಂದರೆ ಭತ್ತಕ್ಕೆ ಈ ಬೆಂಕಿ ರೋಗಕ್ಕೆ ಬರ್ತಕ್ಕಂಥ ರೋಗಾಣುವಿಗೆ ಆಸರೆಯನ್ನು ಕೊಡ್ತಕ್ಕಂಥ ಕಳೆಗಳು ಹೊಲದಲ್ಲಿ ಇದ್ದಾಗ ಈ ರೋಗ ಬರ್ಬೋದು. ಕೊನೆಯ ಒಂದು ಅತಿ ಮುಖ್ಯವಾದ ಕಾರಣ ಏನು ಅಂತಂದರೆ, ಸಾರಜನಕ ಗೊಬ್ಬರವನ್ನು ಹೆಚ್ಚಾಗಿ ಬಳಕೆ ಮಾಡೋದು. ಸೊ ಎಲ್ಲರೂ ಏನು ಮಾಡ್ತಾರೆ, ರೈತರು ಒಂದು ಸ್ಪರ್ಧಾತ್ಮಕ ರೀತಿಯಲ್ಲಿ ಗೊಬ್ಬರ ಬಳಕೆ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಇದು ಕೂಡ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಸಾರಜನಕ ಗೊಬ್ಬರನ ಹೆಚ್ಚಾಗಿ ಬಳಕೆ ಮಾಡಿದರೆ ಈ ರೋಗ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಇದ್ರ ಲಕ್ಷಣಗಳು ಹೇಗಿರುತ್ತೆ, ಇದನ್ನು ಹೆಂಗೆ ನಾವು ಪತ್ತೆ ಮಾಡೋದು ಅಂತಂದರೆ, ನಾನು ಆವಾಗಲೇ ಹೇಳಿದಾಗ ಇದು ಮೂರು ಹಂತದಲ್ಲಿ ಬೆಳೆಯನ್ನು ಬಾಧೆ ಮಾಡುತ್ತೆ. ಮೊದಲನೇ ಹಂತ ನೋಡೋದಾದರೆ ಇದು ಎಲೆಬೆಂಕಿ ರೋಗ ಅಂತ ಕರಿತೀವಿ. ಇದು ಸಸಿಮಡಿ ಮತ್ತು ಮುಖ್ಯ ಪ್ರದೇಶ ಎರಡರಲ್ಲೂ ಕಂಡುಬರುತ್ತೆ. ಎಲೆಗಳ ಮೇಲೆ ವಜ್ರಾಕಾರ ಅಥವಾ ಶಂಕುನಾಕಾರದ ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ ಆರಂಭದಲ್ಲಿ. ರೋಗ ತೀವ್ರತೆ ಜಾಸ್ತಿ ಆದಾಗ ಈ ಮಚ್ಚೆಗಳು ಒಂದಕ್ಕೊಂದು ಜೋಡ್ಕಂತವೆ. ಸೊ ಕೊನೆಗೆ ಇದು ಬೆಂಕಿಯಿಂದ ಸುಟ್ಟಂಗೆ ಕಾಣುತ್ತೆ. ಆ ಕಾರಣದಿಂದಾಗಿ ಆಡು ಭಾಷೆಯಲ್ಲಿ, ನಮ್ಮ ಕನ್ನಡ ಭಾಷೆಯಲ್ಲಿ ಇದನ್ನ ಬೆಂಕಿ ರೋಗ ಅಂತೇಳಿ ಕರಿತೀವಿ. ಸೊ ಎರಡನೇ ಹಂತದಲ್ಲಿ ನೋಡೋದಾದ್ರೆ ಕಾಂಡ ಬೆಂಕಿ ರೋಗ, ಈ ಎಲೆಗಳ ಮೇಲೆ ಬರ್ತಕ್ಕಂಥ ಏನು ಮಚ್ಚೆಗಳು ಬರ್ತವೆ ಅಥವಾ ಚುಕ್ಕೆಗಳು ಬರ್ತವೆ, ಅದೇ ಥರದ ಮಚ್ಚೆಗಳು ಕಾಂಡದ ಮೇಲೆ ಸಹ ಕಂಡು ಬರುತ್ತೆ. ರೋಗ ತೀವ್ರತೆ ಜಾಸ್ತಿ ಆದರೆ ಆ ಕಾಂಡ ಕೊಳತು ಹೋಗ್ಬೋದು. ಇನ್ನು ಕೊನೆಯ ಅಂತ ಅಥವಾ ಒಂದು ವಿಧ್ವಂಸಕಾರಿ ಅಂತ ಅಂದರೆ ಕುತ್ತಿಗೆ ಬೆಂಕಿ ರೋಗ ಅಂತ ಹೇಳ್ತೀವಿ. ಸೊ ಇದು ಈ ಎರಡು ಹಂತದಲ್ಲಿ ಹಿಂದೆ ಇರತಕ್ಕಂಥ ಹಂತಗಳಲ್ಲಿ ನಾವು ರೋಗವನ್ನು ಹತೋಟಿ ಮಾಡ್ಬೋದು. ಆದರೆ ಕುತ್ತಿಗೆ ಬೆಂಕಿ ರೋಗ ಹಂತವನ್ನು ತಲುಪಿತು ಅಂದರೆ ಇದನ್ನು ಹತೋಟಿ ಮಾಡೋದು ಭಾಳ ಕಷ್ಟ. ಸೊ ಅದಕ್ಕೆ ನಾವು ಇದನ್ನು ವಿಧ್ವಂಸಕಾರಿ ಅಂತ ಕರಿತೀವಿ. ಸೊ ರೋಗದ ತೀವ್ರತೆ ಹೇಗಿರುತ್ತೆ ಅಂದರೆ, ಆ ಕುತ್ತಿಗೆ ಭಾಗನೆ ಮುರಿದು ಬೀಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಆ ಕಾಳುಗಳಿಗೆ ಪೋಷಕಾಂಶ ಮತ್ತು ನೀರು ಸರಬರಾಜಾಗೋದಿಲ್ಲ. ಇದರ ಪರಿಣಾಮ ಕಾಳುಗಳು ಜೊಳ್ಳಾಗುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಹಂತದ ಏನಾದರೂ ತಲುಪ್ತು ಅಂದರೆ ರೈತರಿಗೆ ಗಣನೀಯವಾಗಿ ಇಳುವರಿಯಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಇದನ್ನು ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಸರ್? ಇದನ್ನು ನಾವು ಸಮಗ್ರ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕು ಅಥವಾ ಹೆಂಗೆ ಮಾಡೋದು ಅಂತಂದರೆ, ನಾನು ಆವಾಗಲೇ ಹೇಳಿದೆ ಈ ರೋಗ ಬೀಜದ ಮೂಲದಿಂದ ಬರಬಹುದು ಅಂತೇಳಿ. ಸೊ ಹಾಗಾಗಿ ಬೀಜೋಪಚಾರದಿಂದ ನಾವು ರೋಗವನ್ನು ಹತೋಟಿ ಮಾಡ್ಬೋದು. ಅದರಲ್ಲಿ ಜೈವಿಕ ರೋಗನಾಶಕ ಇದ್ದಾವೆ, ಕೆಲವೊಂದು ರಾಸಾಯನಿಕಗಳಿದ್ದಾವೆ. ಜೈವಿಕ ರೋಗನಾಶಕವನ್ನು ಬಳಸೋದಾದರೆ ಟ್ರೈಕೋಡರ್ಮ ಮತ್ತು ಸೂಡೋಮೋನಸ್ ಅಂತ ಸಿಗುತ್ತೆ. ಇದು ಎಲ್ಲ ಕೃಷಿ ಇಲಾಖೆಗಳಲ್ಲಿ ಮತ್ತು ಎಲ್ಲ ಸಂಶೋಧನಾ ಕೇಂದ್ರದಲ್ಲಿ ಸಿಗುತ್ತೆ. ಇದನ್ನು 1 ಕೆಜಿ ಬೀಜಕ್ಕೆ 5-6 ಗ್ರಾಮ್ನಷ್ಟು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ಬೋದು ಅಥವಾ ನಾವು ಸಸಿ ಮಡಿಚಲ್ಬೋದು. ಅದೇ ಥರ ರಾಸಾಯನಿಕ ವಿಧಾನದಲ್ಲಿ ಹೋಗೋದಾದರೆ ಈ ಕಾರ್ಬನ್ ಡೈಸಿಮ್ ಅಥವಾ ಬ್ಯಾವಿಸ್ಟಿನ್ ಅಂತ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ, ಅದನ್ನು 1 ಕೆಜಿ ಬೀಜಕ್ಕೆ 2 ಗ್ರಾಮ್ನಷ್ಟು ಮಿಶ್ರಣ ಮಾಡಿ ನಾವು ಇದು ಮಾಡ್ಬೋದು. ಸರ್, ಈಗ ಬೆಂಕಿ ರೋಗ ಆದ ನಂತರ ಇನ್ನೊಂದು ಎಲೆ ಕವಚ ಕೊಳೆ ರೋಗ ಅಂತ ಹೇಳಿದ್ರಿ, ಅದು ಎಷ್ಟು ದಿನದ ಬಂದು ಬೆಳೆಗೆ ಕಂಡು ಬರುತ್ತೆ, ಅದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಅದನ್ನು ನಮ್ಮ ರೈತ ಬಂಧುಗಳು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ಇನ್ನೊಂದು, ಈ ನಮ್ಮ ಭದ್ರ ಅಚ್ಚುಕಟ್ಟು ಪ್ರದೇಶ ಅಂತ ಏನು ಹೇಳ್ತೀವಿ, ಇಲ್ಲಿ ಡ್ಯಾಮ್ ನೀರು ಅಥವಾ ಏನು ಕೆನಾಲ್ ನೀರು ಅಥವಾ ಇರಿಗೇಷನ್ ನೀರು ಅಂತ ಸಿಗುತ್ತೆ, ನೀರಾವರಿ ಪ್ರದೇಶದಲ್ಲಿ ಯಥೇಚ್ಛವಾಗಿ ನೀರನ್ನು ಬಳಕೆ ಮಾಡ್ತಾರೆ. ಅಂದರೆ ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಕೆ ಮಾಡಿದಾಗ ಈ ರೋಗ ಬರುವಂಥ ಸಾಧ್ಯತೆ ಇದೆ. ಒಂದು, ಇನ್ನು ಯಾವ ಹಂತದಲ್ಲಿ ಹೇಳೋದಂತಂದರೆ ಈ ಕವಲ್ ಒಡೆಯುವಂಥ ಅಂತ ಕರಿತೀವಿ, ಈ ತೆಂಡೆ ಬರೋದು ಅಥವಾ ತೆನೆ ಒಡೆಯುವಂಥ ಅಂತ ಹೇಳ್ತೀವಲ್ಲ, ಈ ಹಂತದಲ್ಲಿ ಭಾಳ ಸೂಕ್ಷ್ಮವಾಗಿ ಈ ರೋಗ ಹಾನಿಗೆ ಒಳಗಾಗುತ್ತೆ ಅಥವಾ ಭಾಳ ಬೇಗ ಈ ಒಂದು ಹಂತಕ್ಕೆ ತುತ್ತಾಗುತ್ತೆ. ಸೊ ಆಮೇಲೆ ಇನ್ನೊಂದೇನಂತಂದರೆ ಭಾಳ ಸರಿಯಾದ ಅಂತರದಲ್ಲಿ ನಾಟಿ ಮಾಡದೇ ಇರೋದು. ಸೊ ತುಂಬ ಸಸಿಗಳ ಸಂಖ್ಯೆ ಹೆಚ್ಚಾದರೆ, ಒತ್ತೊತ್ತಾಗಿ ನಾಟಿ ಮಾಡಿದರೆ, ಸರಿಯಾದ ಅಂತರವನ್ನು ಪಾಲನೆ ಮಾಡದಿದ್ದರೆ, ಸೊ ಅಲ್ಲಿ ಕೂಡ ಈ ರೋಗ ಉದ್ಭವ ಅಂತ ಸಾಧ್ಯತೆ ಇದೆ. ಇದು ಎಲೆ ಕವಚ ಕೊಳೆ ರೋಗ ಅಂತ ಅಂದರೆ ಹೆಸರಲ್ಲ ಹೇಳೋ ಹಾಗೆ ಆ ಎಲೆ ಕವಚ ಇರುತ್ತಲ್ಲ, ಸೊ ಆ ಒಂದು ಭಾಗಕ್ಕೆ ಹಾನಿ ಮಾಡ್ತಕ್ಕಂಥ ಒಂದು ರೋಗ. ಎಲೆ ಕವಚದ ಮೇಲೆ ಒಂದು ಅನಿರ್ದಿಷ್ಟ ಆಕಾರದ ಮಚ್ಚೆಗಳು ಉಂಟಾಗ್ತವೆ. ಸೊ ಅವು ಒಂದು ತಿಳಿ ಬಿಳಿ ಬಣ್ಣ ಅಥವಾ ಬೂದು ಬಣ್ಣ ಅಥವಾ ಕಂದು ಬಣ್ಣದ ಅನಿರ್ದಿಷ್ಟ ಮಚ್ಚೆಗಳಾಗ್ತವೆ. ಇದು ರೋಗ ಜಾಸ್ತಿ ಆಗ್ತಾ ಬುಡನೆ ಕೊಳತೋಗುತ್ತೆ. ಸೊ ಹಾಗಾಗಿ ಇದನ್ನ ಎಲೆ ಕವಚ ಕೊಳೆ ರೋಗ ಅಥವಾ ಬುಡ ಕೊಳೆ ರೋಗ ಅಂತ ಕೂಡ ಕರಿತೀವಿ. ನಿರ್ವಹಣೆ ಅಂದರೆ ಯಾವ ರೀತಿ ಒಂದು ಔಷಧಿಗಳನ್ನ ಸಿಂಪಡಣೆ ಮಾಡೋದಂತ ನಾವು ತೊಟ್ಟಿ ಮಾಡ್ಬೋದು ಅಂತೀರ ಸರ್? ಎಸ್ ಸರ್, ಇದನ್ನು ಔಷಧಿಗಳಿಂದ ಸಿಂಪಡಣೆ ಮಾಡ್ಬೋದು. ಬಟ್ ಅದಕ್ಕಿಂತ ಮುಂಚೆ ನಾವು ಕೆಲವೊಂದು ಏನು ಬೇಸಾಯ ಪದ್ಧತಿಗಳಿಂದ ಸಹ ಇದನ್ನು ನಾವು ತಕ್ಕಮಟ್ಟಿಗೆ ಹತೋಟಿ ಮಾಡ್ಬೋದು. ಹೇಗೆ ಅಂತಂದರೆ, ಸೊ ಅವಾಗಲೇ ಹೇಳಿದಾಗೆ ಸರಿಯಾದ ಅಂತರದಲ್ಲಿ ನಾಟಿ ಮಾಡಬೇಕು. ಇನ್ನು ಎರಡನೇ ಅತಿ ಮುಖ್ಯ ಪದ್ಧತಿ ಏನಂತಂದರೆ ಯಥೇಚ್ಛವಾಗಿ ನೀರು ಬಳಕೆ ಮಾಡಬಾರ್ದು. ಇನ್ನು ರಾಸಾಯನಿಕ ವಿಧಾನದಲ್ಲಿ ಹೋಗೋದಾದ್ರೆ ನಾವು ವ್ಯಾಲಿಡಾಮೈಸಿನ್ ಅಂತ ಒಂದು ಸೂಕ್ತ ರಾಸಾಯನಿಕ ಸಿಗುತ್ತೆ. ಇದು ಎಲೆ ಕವಚ ಕೊಳೆ ರೋಗಕ್ಕೆ ಕಂಡಿಡಿದಂಥ ಔಷಧಿ. ಸೊ ಇದನ್ನು 1 ಲೀಟರ್ ನೀರಿಗೆ 2 ml ಅನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಇದು ರೋಗವನ್ನು ಹತೋಟಿ ಮಾಡೋದು. ಇನ್ನೊಂದು ವಿಧಾನ ಹೇಳೋದಾದರೆ ಸಾರಜನಕ ಗೊಬ್ಬರವನ್ನು ಹೆಚ್ಚಾಗಿ ಬಳಕೆ ಮಾಡಬಾರ್ದು. ಸೊ ಮಿತವಾಗಿ ಮತ್ತು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸೊ ಎಷ್ಟು ಶಿಫಾರಸು ಮಾಡಿದ್ರೆ ಅಷ್ಟು ಪ್ರಮಾಣದ ಗೊಬ್ಬರನ ಬಳಕೆ ಮಾಡಿದರೆ ಸೊ ನಾವು ರೋಗವನ್ನು ಆರಂಭದಂತದಲ್ಲೇ ನಾವು ಬರದಂಗೆ ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು, ಈ ದುಂಡಾಣು ಅಂಗಮಾರಿ ರೋಗ ಕಂಡು ಬರುತ್ತೆ ಅಂದರೆ ಇದು ಒಂದು ಯಾವ ಹಂತದಲ್ಲಿ ಕಂಡು ಬರುತ್ತೆ, ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಇದನ್ನು ನಮ್ಮ ರೈತರು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಸರ್? ಸೊ ಇನ್ನೊಂದು ಇದರಲ್ಲಿ ಏನು ನಾವು ವಿಶೇಷವಾಗಿ ತಿಳ್ಕೊಬೇಕು ಅಂತಂದರೆ ಈ ದುಂಡಾಣು ಅಂಗಮಾರಿ ರೋಗ ಅಂತ ಕರಿತೀವಿ, ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್ ಅಂತೇಳಿ. ಈಗ ನಮ್ಮ ಒಂದು ಏನು ಅಬ್ಸರ್ವೇಷನ್ ಅಥವಾ ನಾವೇನು ಗಮನಿಸೋ ಪ್ರಕಾರ ಜಯಶ್ರೀ ಅಂತ ಒಂದು ಭತ್ತದ ತಳಿ ಇದೆ. ಸೊ ಆ ತಳಿ ಭಾಳ ಬೇಗ ಇದಕ್ಕೆ ರೋಗಕ್ಕೆ ತುತ್ತಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ರೈತರು ಅದನ್ನು ಸ್ವಲ್ಪ ಬೆಳೆಯೋದನ್ನು ಇದು ಮಾಡಬೇಕು. ಇನ್ ಕೇಸ್ ಅವರು ಬೆಳೀತಿದ್ದೀವಿ ಅಂತಂದರೆ ಸಾರಜನಕ ಗೊಬ್ಬರನ ಹೆಚ್ಚಾಗಿ ಬಳಕೆ ಮಾಡಬಾರ್ದು. ಇದು ಕೂಡ ಭಾಳ ಇಂಪಾರ್ಟೆಂಟು. ಮತ್ತು ಇದು ರೋಗ ಲಕ್ಷಣ ಹೇಗಿರುತ್ತೆ ಅಂತಂದರೆ, ಸೊ ಮೊಟ್ಟ ಮೊದಲಾಗಿ ಈ ರೋಗ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಈ ಒಂದು ರೋಗದ ಬಾಧೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಮುಖ್ಯವಾಗಿ ನಾವು ನೋಡ್ತಕ್ಕಂಥ ಒಂದು ಲಕ್ಷಣ ಏನಂತಂದರೆ, ಎಲೆಗಳು ತುದಿ ಅಂಚಿಂದ ಒಣಗ್ತಾ ಬರ್ತವೆ ಹಿಂದಕ್ಕೆ. ಸೊ ಇದನ್ನು ನಾವು ಏನು ಬ್ಲೈಟ್ ಸಿಂಪ್ಟಮ್ ಅಂತ ಹೇಳ್ತೀವಿ ಅಥವಾ ಅಂಗಮಾರಿ ಲಕ್ಷಣ ಅಂತ ಕರಿತೀವಿ. ಸೊ ಇನ್ನೊಂದು, ನೀವು ಅದನ್ನು ಸುಲಭವಾಗಿ ಪತ್ತೆ ಮಾಡಬೇಕಂದ್ರೆ ಬೆಳಗಿನ ಜಾವ ಇಬ್ಬನಿ ಇದ್ದಾಗ ನೀವು ಹೋಗಿ ಎಲೆಗಳ ಮೇಲೆ ಅದನ್ನು ಕೈಯನ್ನು ಸವರಿದ್ರೆ ಕೈಯೆಲ್ಲ ಅಂಟಾಗುತ್ತೆ. ಸೊ ಇದು ಇದರ ಒಂದು ಭಾಳ ನಾವು ಸೂಕ್ಷ್ಮವಾಗಿ ಅಥವಾ ನಾವೇ ಅದನ್ನು ಪರೀಕ್ಷೆ ಮಾಡ್ಬೋದು. ಸೊ ಈ ಒಂದು ಲಕ್ಷಣ. ಆಮೇಲೆ ರೋಗ ತೀವ್ರತೆ ಜಾಸ್ತಿ ಆಯಿತು ಅಂದರೆ ಬೆಳವಣಿಗೆ ಕುಂಠಿತ ಆಗುತ್ತೆ, ಗಿಡ ಒಣಗಿ ಹೋಗುತ್ತೆ, ಮತ್ತು ಇಳುವರಿ ಮೇಲೆ ಇದು ಗಣನೀಯ ಪ್ರಮಾಣದ ನಷ್ಟವನ್ನು ಮಾಡುತ್ತೆ. ಸೊ ಇದಿಷ್ಟು ಇದರ ಮುಖ್ಯ ಲಕ್ಷಣಗಳು. ಇದೇ ರೀತಿ ಕಂಡು ಬಂದಾಗ ರೈತರು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಸರ್? ನಿರ್ವಹಣೆ, ಇದು ಸಾಮಾನ್ಯ ದುಂಡಣ ರೋಗ ಏನಂತೀವಿ ನಾವು, ಆರಂಭದಲ್ಲೇ ಭಾಳ ಬೇಗ ಇದನ್ನು ಗಮನಿಸಿ ನಾವು ಸೂಕ್ತ ಚಿಕಿತ್ಸೆ ನೀಡಬೇಕು, ಇಲ್ಲಾಂದರೆ ಬೆಳೆ ಪೂರ್ತಿ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ. ಮೊಟ್ಟ ಮೊದಲಾಗಿ ಏನಂತಂದರೆ, ರೋಗ ಕಾಣಿಸ್ಕೊಂಡ ತಕ್ಷಣ ನಾವು ಏನು ಮಾಡ್ಬೇಕಂದ್ರೆ ಈ ಒಂದು ಸೆಪ್ಟೋಸೈಕ್ಲಿನ್ ಅಂತ ಒಂದು ಔಷಧಿ ಸಿಗುತ್ತೆ. ನೀವು ಅದ್ರ ಜೊತೆ ಬೇಕಾದರೆ ಒಂದು COC ಅಂತ ಸಿಗುತ್ತೆ, ಕಾಪರ್ ಆಕ್ಸಿಕ್ಲೋರೈಡ್ ಅಂತೇಳಿ. ಸೊ ಕಾಪರ್ ಆಕ್ಸಿಕ್ಲೋರೈಡು 2 ಗ್ರಾಮು ಪ್ಲಸ್ ಸ್ಟೆಪ್ಟೋಸೈಕ್ಲಿನ್ನು 0.2 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದರೆ ಈ ರೋಗ ಹತೋಟಿ ಮಾಡ್ಬೋದು. ನಾನು ಅವಾಗಲೇ ಹೇಳಿದಾಗೆ ರೋಗ ಬಂದ ಮೇಲೆ ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ರೋಗ ಬರೋಕ್ಕಿಂತ ಮುಂಚಿತವಾಗಿಯೇ ಅಥವಾ ಆರಂಭದ ಹಂತದಲ್ಲೇ ನೀವು ನಿರ್ವಹಣೆ ಕ್ರಮಗಳನ್ನ ತಗೊಂಡ್ರೆ ಈ ರೋಗವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು. ಇನ್ನೊಂದು, ಇದಕ್ಕೆ ಮುಖ್ಯವಾಗಿ ಕಂಡು ಬಂದಂತಕ್ಕಂಥ ರೋಗ ಅಂದರೆ ಹುಸಿ ಕಾಡಿಗೆ ರೋಗ ಅಂತ ಹೇಳಿದ್ರಿ ಸರ್, ಇದು ಯಾವ ಹಂತದಲ್ಲಿ ಕಂಡು ಬರುತ್ತೆ, ಇದನ್ನ ಗುರುತಿಸೋದು ಹೆಂಗೆ ನಮ್ಮ ರೈತ ಬಂದವರು, ಇದರ ನಿರ್ವಹಣಾ ಕ್ರಮಗಳನ್ನ ಯಾವ ರೀತಿ ಮಾಡಬೇಕಾಗುತ್ತೆ? ಇದು ಕೂಡ ನಾವು ಒಂದು ಇತ್ತೀಚೆಗೆ ಭಾಳ ಮುಖ್ಯವಾದ ರೋಗ ಅಂತ ಹೇಳ್ತಿದ್ದೀವಿ. ಸೊ ಯಾಕೆ ಅಂತಂದರೆ, ರೈತರು ಇವಾಗೆಲ್ಲ ಈ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಬೆಳೀತಾ ಇದ್ದಾರೆ, ಹೈ ಈಲ್ಡಿಂಗ್ ವೆರೈಟೀಸ್ ಅಂತ ಕರಿತೀವಿ. ಅವು ಎಕರೆಗೆ 35 ಚೀಲ 40 ಚೀಲ 50 ಚೀಲ ತನಕ ಬೆಳೆದಿರೋಂಥ ರೈತರು ಕೂಡ ಇದ್ದಾರೆ. ಸೊ ಇದೊಂದು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳಲ್ಲಿ ಇದೊಂದು ನಾವು ನ್ಯೂನ್ಯತೆ ಅಂತ ಹೇಳ್ಬೋದು. ಇದನ್ನು ನಾವು ಉಸಿ ಕಾಡಿಗೆ ರೋಗ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ರೋಗ ಈ ತೆನೆ ಮತ್ತು ಕಾಳುಗಳಿಗೆ ಬರ್ತಕ್ಕಂಥ ರೋಗ ಮಾತ್ರ ಆಗಿದೆ, ಇದು ಯಾವುದೇ ಬೇರೆ ಭಾಗಕ್ಕೆ ಬರೋದಿಲ್ಲ. ಕರೆಕ್ಟಾಗಿ ಇನ್ನೇನು ಸರಿಯಾಗಿ ಕಾಳುಗಳು ಕಟ್ಟುವಂಥ ಸಮಯದಲ್ಲಿ, ಕಾಳುಗಳು ಹಾಲು ತುಂಬುವಂಥ ಸಮಯದಲ್ಲಿ ಈ ರೋಗ ಕಾಳು ಮತ್ತು ತೆನೆಗಳಿಗೆ ಬಾಧೆ ಮಾಡುತ್ತೆ. ಕಾಳುಗಳ ಮೇಲೆ ಒಂದು ಶಿಲೀಂಧ್ರದ ಉಂಡೆಗಳನ್ನ ನಾವು ಕಾಣಬಹುದು. ಸೊ ಅದರಲ್ಲಿ ಒಂದು ಹಳದಿ ಬಣ್ಣ ಇರುತ್ತೆ, ಅದು ಏನು ಮೆಚೂರ್ ಅಥವಾ ಅದು ದೊಡ್ಡದಾಗ್ತಾ ಆಗ್ತಾ ಕಂದು ಬಣ್ಣ ಬರುತ್ತೆ, ಕೊನೆಗೆ ಅದು ಕಂಪ್ಲೀಟಾಗಿ ಇದಾದಮೇಲೆ ಕಪ್ಪು ಬಣ್ಣ ಆಗುತ್ತೆ. ಇದನ್ನು ನಾವು ಶಿಲೀಂಧ್ರದ ಕಾಡಿಗೆ ಉಂಡೆಗಳು ಅಂತ ಕರಿತೀವಿ. ಇದು ಗಾಳಿ ಮೂಲಕ ಪ್ರಸಾರ ಆಗುತ್ತೆ ಅಂತ ಕೂಡ ಇದು ಮಾಡ್ತಾರೆ. ಸೊ ಇದನ್ನು ನಾವು ಸಾಮಾನ್ಯವಾಗಿ ಏನಂತಂದರೆ ಈ ಏನು ಕಾಳು ಕಟ್ಟುತ್ತಲ್ಲ ಆ ಹಂತದಲ್ಲಿ ಈ ರೋಗ ಹೆಚ್ಚು ಬಾಧೆ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಪರಿಣಾಮ ಅಂತಂದರೆ ಕಾಳುಗಳು ಕಪ್ಪಾಗ್ತವೆ, ಅಲ್ಲದೆ ಕಾಳುಗಳು ಜೊಳ್ಳಾಗುವಂಥ ಸಾಧ್ಯತೆ ಕೂಡ ಈ ಒಂದು ಉಸಿ ಕಡೆಗೆ ರೋಗದಿಂದ ಇರುತ್ತೆ. ಇದನ್ನು ಯಾವ ರೀತಿ ಅಥೋಟಿ ಮಾಡ್ಬೋದು ಸರ್? ಮೊದಲನೇದಾಗಿ ನಾನು ಅವಾಗ ನೀಡಿದಾಗೆ ಇದು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು, ಹೈ ಈಲ್ಡಿಂಗ್ ವೆರೈಟೀಸಲ್ಲಿ ಇದರ ಒಂದು ಬಾಧೆ ಜಾಸ್ತಿ ಇರುತ್ತೆ. ಹಾಗಾಗಿ ರೈತರು ಆ ಥರ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೆಳೆಗಳನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಅಲ್ಲದೆ ಇದನ್ನು ಏನಾದರೂ ಹಿಂದಿನ ಬೆಳೆಯಲ್ಲಿ ರೋಗ ಬಂದಿತ್ತು ಅಂದರೆ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಕಾಳು ಕಟ್ಟುವ ಸಮಯದಲ್ಲಿ ಒಂದು ರಾಸಾಯನಿಕ ಸಿಂಪಡಣೆ ತಗೋಬೇಕಾಗುತ್ತೆ. ಈ ಪ್ರಾಪಿಕೊನಜೋಲ್ ಅಂತ ಸಿಗುತ್ತೆ, ಟಿಲ್ಟ್ ಅಂತೇಳಿ. ಸೊ 1 ಲೀಟರ್ ನೀರಿಗೆ 1-2 ml ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದರೆ ಈ ರೋಗವನ್ನು ಇದು ಮಾಡ್ಬೋದು. ಒಂದು ಸೊ ಇನ್ನೊಂದು ಮುಖ್ಯವಾದ ನಿರ್ವಹಣೆ ಏನು ಅಂತಂದರೆ, ಕಟಾವು ಮಾಡುವಾಗ ಆ ಹುಸಿ ಕಾಡಿಗೆ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ತೆನೆಗಳನ್ನು ಕೈಯಲ್ಲಿ ಸಪ್ರೇಟಾಗಿ ಇತ್ತು ನಾವು ಅದನ್ನು ಸುಟ್ಟು ನಾಶ ಮಾಡಬೇಕು. ಇನ್ ಕೇಸ್ ಏನಾದರೂ ಅದರಲ್ಲೇ ಬಿಟ್ಟಿವೆ ಅಂತಂದರೆ ಅದು ಕಟಾವು ಮಾಡುವಾಗ ಬೇರೆ ಕಾಳುಗಳೊಂದಿಗೆ ಮಿಶ್ರಣವಾಗಿ ಆ ರೋಗ ಪ್ರಸಾರ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇವೆರಡೂ ನಿರ್ವಹಣೆ ಮಾಡೋದ್ರಿಂದ ಈ ಒಂದು ಹುಸಿ ಕಾಡಿಗೆ ರೋಗವನ್ನು ನಾವು ಸುಲಭವಾಗಿ ನಿಯಂತ್ರಣ ಮಾಡ್ಬೋದು. ಸರ್, ಈಗ ಭತ್ತದಲ್ಲಿ ಇಷ್ಟೊಂದೆಲ್ಲ ರೋಗಗಳು ಕಂಡು ಬರೋಕ್ಕೆ ಕೆಲವು ಸರಿ ನೀವು ಹೇಳಿದ್ರಿ ನೀರು ನಿಲ್ಲಿಸೋದಾಗಿರ್ಬೋದು, ಒತ್ತೊತ್ತಾಗಿ ನಾಟಿ ಮಾಡೋದು ಆಗಿರ್ಬೋದು ಅಂತೆಲ್ಲ ಹೇಳಿದ್ರಿ. ಈಗ ನಮ್ಮ ರೈತ ಬಂದರು ಹೆಚ್ಚಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಬೆಳೆಗಳು ಬೆಳೀತಾರೆ. ಇತ್ತೀಚೆಗೆ ಈ ಹನಿ ನೀರಾವರಿಯಿಂದ ಭತ್ತ ಬೆಳಿಬೋದು, ಈ ಶ್ರೀ ಪದ್ಧತಿಯಲ್ಲಿ ಭತ್ತ ಬೆಳಿಬೋದು ಅಂತೆಲ್ಲ ಹೇಳ್ತಿರ್ತಾರೆ. ಆ ಥರ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡು ಬೆಳೆದಾಗ ಏನಾದರೂ ಈ ರೋಗಗಳ ಬಾಧೆ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇರುತ್ತಾ? ಹೌದು ಸರ್, ಖಂಡಿತವಾಗಿಯೂ. ಭತ್ತವನ್ನು ಮುಖ್ಯವಾಗಿ ನಾವು ನಾಟಿ ಪದ್ಧತಿಯಲ್ಲಿ ಬೆಳಿತೀವಿ ಅಲ್ವಾ. ಅಂದರೆ ಮುಂಚೆ ಸಸಿ ಮಡಿ ಮಾಡಿ ಅದು ಸುಮಾರು ಒಂದು 25-30 ದಿನ ಆದಮೇಲೆ ಅದನ್ನು ಮುಖ್ಯ ಪ್ರದೇಶಕ್ಕೆ ನಾಟಿ ಮಾಡ್ತೀವಿ. ಈಗ ಇದರಲ್ಲಿ ಸುಮಾರು ನಾವು ನಾಟಿ ವಿಧಾನಗಳು ಬೇರೆ ಬೇರೆ ಇದ್ದಾವೆ. ಕೈಯಿಂದ ನಾಟಿ ಮಾಡೋದಾಗಿರ್ಬೋದು, ಯಂತ್ರದಿಂದ ನಾಟಿ ಮಾಡೋದಾಗಿರ್ಬೋದು. ಸೊ ಅದರಲ್ಲಿ ಏನಾಗುತ್ತೆ, ನಾವು ಕೈಯಿಂದ ನಾಟಿ ಮಾಡೋದಾಗುತ್ತೆ, ಸರಿಯಾದ ಅಂತರವನ್ನು ನಾವು ಪಾಲನೆ ಮಾಡೋಕ್ಕಾಗೋದಿಲ್ಲ. ಸೊ ಅಂದರೆ ಕೆಲವರು 10 ಹತ್ರ ನಾಟಿ ಮಾಡ್ತಾರೆ, ಕೆಲವರು ದೂರ ದೂರ ನಾಟಿ ಮಾಡ್ತಾರೆ. ಇದು 10 ಹತ್ರ ನಾಟಿ ಮಾಡಿದಾಗ ಏನಾಗುತ್ತೆ, ಈ ರೋಗ ಕೀಟಗಳು ಬರಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಅಂದರೆ ಅಲ್ಲಿ ಒತ್ತೊತ್ತಾಗಿ ನಾಟಿ ಮಾಡಿದಾಗ ಗಿಡಗಳ ಮಧ್ಯೆ ಗಾಳಿ ಆಡಲ್ಲ, ಬೆಳಕು ಆಡೋದಿಲ್ಲ, ಆಮೇಲೆ ಒಂದೊಂದು ಗಿಡಗಳ ಮಧ್ಯೆ ನೀರು ಪೋಷಕಾಂಶಗಳ ಇದಕ್ಕೆ ಸ್ಪರ್ಧೆ ಆಗುತ್ತೆ. ಸೊ ಇದರಿಂದ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಾಗುತ್ತೆ. ಸೊ ಇದನ್ನು ಹೆಂಗೆ ನಾವು ಮಾಡೋದು ಅಂತಂದರೆ, ಸರಿಯಾದ ಅಂತರದಲ್ಲಿ ನಾಟಿ ಮಾಡೋದ್ರಿಂದ. ಉದಾಹರಣೆ ನೀವು ಹೇಳಿದಂಗೆ ಶ್ರೀ ಪದ್ಧತಿಯಲ್ಲಿರ್ಬೋದು ಅಥವಾ ಯಂತ್ರದಿಂದ ನಾಟಿ ಮಾಡೋದಾಗಿರ್ಬೋದು. ಸೊ ಇದರಿಂದ ಮಾಡಿದರೆ ಸೊ ಸರಿಯಾದ ಅಂತರದಲ್ಲಿ ನಾಟಿ ಆಗುತ್ತೆ, ಗಿಡಗಳು ಯಾವುದೇ ಥರದ ಸ್ಪರ್ಧೆ ಆಗೋದಿಲ್ಲ, ಸ್ವತಂತ್ರವಾಗಿ ಬೆಳೀತವೆ, ಎಲ್ಲ ಪೋಷಕಾಂಶಗಳನ್ನ ಹೀರ್ಕೊಳ್ಳೋಂಥ ಶಕ್ತಿ ಇರುತ್ತೆ. ಸೊ ಅದರಿಂದ ಸಸ್ಯಗಳಲ್ಲಿ ತನ್ನಗೆ ತಾನೇ ಒಂದು ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಬಂದು ಸೊ ಈ ಶ್ರೀ ಪದ್ಧತಿ ಮತ್ತು ಇನ್ನು ಯಂತ್ರದಿಂದ ನಾವು ನಾಟಿ ಮಾಡಿದಾಗ ಸೊ ರೋಗ ಮತ್ತು ಕೀಟಬಾಧೆ ಕಡಿಮೆ ಅಂತ ಹೇಳ್ಬೋದು ಸರ್. ಸರ್, ಈಗೆಲ್ಲ ನೀವು ಈ ರಾಸಾಯನಿಕ ಪದ್ಧತಿಯಲ್ಲಿ ಹತೋಟಿ ಕ್ರಮಗಳು ಹೇಳಿದ್ರಿ, ಇದಲ್ದಲ್ಲೇ ಇತ್ತೀಚೆಗೆ ಹೆಚ್ಚಾಗಿ ನಮ್ಮ ರೈತರ ಬಾಯಲ್ಲಿ ಕೇಳಬಾರ್ದು ಈ ಸಾವಯವ ಕೃಷಿ ಮಾಡ್ತೀವಿ, ನೈಸರ್ಗಿಕ ಕೃಷಿ ಮಾಡ್ತೀವಿ ಈ ಥರ ಎಲ್ಲ ಹೇಳ್ತಾರೆ. ಏನಾದರೂ ಸಾವಯವ ವಿಧಾನದಿಂದ ಒಂದು ಪರಿಸರ ಪ್ರಿಯ ವಿಧಾನಗಳಿಂದ ಏನಾದರೂ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ? ಹೌದು ಸರ್, ಈಗ ಖಂಡಿತವಾಗಿ ಇತ್ತೀಚಿನ ಒಂದು ದಿನಗಳಲ್ಲಿ ಏನಾಗ್ತಿದೆ, ಹೆಚ್ಚು ನಾವು ಸಾವಯವ ಕೃಷಿಗೆ ಭಾಳ ಒತ್ತನ್ನು ಕೊಡ್ತಿದ್ದೀವಿ. ಹಂಗೆ ಉದಾಹರಣೆಗೆ ರಾಸಾಯನಿಕವನ್ನು ಜಾಸ್ತಿ ಬಳಕೆ ಮಾಡಬಾರ್ದು, ಪರಿಸರ ಮಾಲಿನ್ಯ ಆಗುತ್ತೆ, ಅನೇಕ ನಮಗೆ ಏನು ಈ ಪ್ರಾಣಿ ಪಕ್ಷಿಗಳಿಗೆ ಆಮೇಲೆ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳೆಲ್ಲ ತುಂಬ ಹಾನಿಯಾಗುತ್ತೆ. ಸೊ ಅದರಿಂದ ನಾವು ನೈಸರ್ಗಿಕವಾಗಿ ಅಥವಾ ಪರಿಸರ ಪ್ರಿಯವಾಗಿ ಒಂದು ವಿಧಾನ ಇದೆ, ಅದನ್ನು ಮುಖ್ಯವಾಗಿ ನಾವು ಜೈವಿಕ ಹತೋಟಿ ಅಂತ ಕರಿತೀವಿ ಸರ್. ಜೈವಿಕ ಹತೋಟಿ ಅಥವಾ ಬಯೋ ಕಂಟ್ರೋಲ್ ಆಫ್ ಡಿಸೀಸಸ್ ಅಂತೇಳಿ. ಸೊ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವು ಅಂತಂದರೆ ಈ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಸ್ ಅಂತ ಸಿಗುತ್ತೆ, ಆಮೇಲೆ ಬ್ಯಾಸಿಲಸ್ ಮತ್ತು ವರ್ಟಿಸಿಲಿಯಂ ಅಂತೇಳಿ. ಇವು ಜೈವಿಕ ಶಿಲೀಂಧ್ರನಾಶಕಗಳು, ಅಂದರೆ ಇವು ಕೂಡ ಶಿಲೀಂಧ್ರಗಳೇ, ಬಟ್ ಹಾನಿಕಾರಕ ಶಿಲೀಂಧ್ರಗಳನ್ನ ಅಥವಾ ರೋಗಕಾರಕ ಶಿಲೀಂಧ್ರಗಳನ್ನ ಹತೋಟಿ ಮಾಡ್ತಕ್ಕಂಥ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು. ಟ್ರೈಕೋಡರ್ಮ ಅಂತಿದೆ, ಸೂಡೋಮೋನಸ್ ಅಂತಿದೆ, ಆಮೇಲೆ ಬ್ಯಾಸಿಲಸ್ಸು, ವರ್ಟಿಸಿಲಿಯಮ್ಮು, ಇವೆಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಶ್ವವಿದ್ಯಾನಿಲಯಗಳು ಸಂಶೋಧನಾ ಕೇಂದ್ರದಲ್ಲಿ ಕಡಿಮೆ ರೇಟಲ್ಲಿ ಸಿಗ್ತವೆ. ಈಗ ಉದಾಹರಣೆ ನಾವು ರಾಸಾಯನಿಕವನ್ನು ಕೊಳುತ್ತೀವಿ ಅಂತಂದರೆ ಅದೆಲ್ಲ 1,000 ರೂಪಾಯಿ ಲೀಟ್ರು, 2,000 ಲೀಟ್ರು, 5,000 ಲೀಟ್ರ್ ತನಕ ಇದ್ದಾವೆ. ಬಟ್ ಇವು ನಾವು ಟ್ರೈಕೋಡರ್ಮ ಸೂಡೋಮೋನಸ್ ಇವೆಲ್ಲ ಆದರೆ ಕೇವಲ 100 ರೂಪಾಯಿಗೆ 1 ಕೆಜಿ ಅಷ್ಟು ಸಿಗುತ್ತೆ. ಇದನ್ನೇ ನಾವು ನಮ್ಮ ಮನೆಯ ಗೊಬ್ಬರದ ಗೊಬ್ಬರದಲ್ಲಿ ಅಥವಾ ಒಂದು ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರದಲ್ಲಿ ಇವುಗಳ ಸಂಖ್ಯೆಯನ್ನು ವೃದ್ಧಿಸಬಹುದು. ಜೊತೆಗೆ ನಾವು ರೋಗಗಳನ್ನ ಒಂದು ಪರಿಸರ ಪ್ರಿಯವಾಗಿ ಹತೋಟಿ ಮಾಡಬಹುದು. ಇನ್ನು ಕೀಟಗಳ ವಿಚಾರದಲ್ಲಿ ಬಂದರೆ ಬೇವಿನ ಎಣ್ಣೆ ಅಂತ ಸಿಗುತ್ತೆ, ನೀಮ್ ಆಯಿಲ್ ಅಥವಾ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಅದನ್ನು ಸಹ ನಾವು ಸಿಂಪಡಣೆ ಮಾಡಿ ಈ ರೋಗ ಮತ್ತು ಕೀಟಗಳನ್ನ ಕಂಟ್ರೋಲ್ ಮಾಡಬಹುದು. ಸರ್ ಈಗ ಈ ಭತ್ತದ ಒಂದು ಬೆಳೆಯಲ್ಲಿ ರೋಗಗಳ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ರೈತ ಬಾಂಧವರು ತಿಳಿಸಿಕೊಟ್ರಿ. ಈ ಎಲ್ಲ ಕ್ರಮಗಳನ್ನ ಅನುಸರಿಸಿದಾಗ ನಮ್ಮ ರೈತ ಬಾಂಧವರು ಒಂದು ಖರ್ಚು ಕಡಿಮೆ ಮಾಡ್ಕೊಂಡು ಹೆಚ್ಚಿನ ಇಳುವರಿ ಪಡ್ಕೊಂಡು ಆರ್ಥಿಕವಾಗಿ ಸಾಕಷ್ಟು ಅನುಕೂಲ ಮಾಡ್ಕೋಬಹುದು. ಈ ವಿಷಯದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಸರ್, ಇಲ್ಲಿ ಕತ್ಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಕಚೇರಿಯಲ್ಲಿ ಸಿಗ್ತೇನೆ, ನೇರವಾಗಿ ಒಂದು ಭೇಟಿ ಆಗ್ಬೋದು, ಇಲ್ಲಾಂದ್ರೆ ಫೋನ್ ಮುಖಾಂತರ ಕೂಡ ನೀವು ನನ್ನ ಸಂಪರ್ಕ ಮಾಡಬಹುದು.